ಸರವಳಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಆಡು ಸಾಕಣೆ ಕುರಿತು ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ಳಾರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರು. ಮುಖ್ಯವಾಗಿ ನಮ್ಮ ಸುತ್ತಮುತ್ತಲೂ ಕೂಡ ಆಡು ಸಾಕಣೆ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಬಂದಂತು. ಚಿಕ್ಕ ಮಟ್ಟಿಗೆ ಎಲ್ಲರೂ ಕೂಡ ಆಡನ್ನು ಸಾಕುವಂಥವರೇ. ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮುಖ್ಯವಾಗಿ ಆಡು ಸಾಕಣೆ ಹೇಗೆ, ಅದರಲ್ಲಿ ಜನರು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡರೆ ಉತ್ತಮ ರೀತಿಯ ಆದಾಯವನ್ನು ಪಡೆಯಬಹುದು ಅಂತ ಹೇಳಿ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸೂರ್ಯನಾರಾಯಣ ಅವರೇ. ನಮಸ್ಕಾರ. ಈ ಆಡು ಸಾಕಣೆ ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿಂದಲೂ ಕೂಡ ಬಂದದ್ದು. ಈಗ ಹೇಗಿದೆ ಇದರ ಪರಿಸ್ಥಿತಿ? ಆಡು ಸಾಕಣೆ ಅದೇ ನೀವು ಹೇಳಿದ ಹಾಗೆ ಮೊದಲಿನಲೇ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಹಸು ಸಾಕಾಣಿಕೆಯೊಟ್ಟಿಗೆ ಆಡು ಸಾಕಾಣಿಕೆ ಕೂಡ ತುಂಬಾ ಇಂಟೆನ್ಸಿವ್ ಆಗಿ ಜನ ಮಾಡ್ತಾ ಇದ್ದಾರೆ. ಆಡು ಸಾಕುವವರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಮತ್ತು ಸಾಕುವವರಲ್ಲಿ ಕೂಡ ತಲಾ ಪ್ರಮಾಣ ಒಬ್ಬೊಬ್ರು 4-5 ಸಾಕುವಲ್ಲಿ 8-10, 15 ಸಾಕುವವರು 20, ಈ ರೀತಿ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಸರಿ, ಈಗ ಆಡು ಸಾಕುವುದು ನಮ್ಮ ಕೃಷಿ ಚಟುವಟಿಕೆಗಳ ಜೊತೆಗೆ ಮಾಡುವುದು ಅನುಕೂಲವಾ ಹೇಗೆ? ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಇತರ ಪಶುಸಂಗೋಪನಾ ಚಟುವಟಿಕೆಗಳಿಗೆ, ಈಗ ಹಸುಗಳನ್ನು ಸಾಕುವುದಕ್ಕೆಲ್ಲ ಹೋಲಿಸಿದರೆ ತುಂಬಾ ಇಂಟೆನ್ಸಿವ್ ಆದಂತಹ ಕೆಲಸಗಳು ಆಡು ಸಾಕಾಣಿಕೆಯಲ್ಲಿ ಇರುವುದಿಲ್ಲ. ಅಂದರೆ ದಿನಪೂರ್ತಿ ಕೆಲಸ ಅಂತ ಹೇಳುವಂಥದ್ದು ಇರುವುದಿಲ್ಲ, ನಿಯಮಿತವಾದಂತಹ ಕೆಲಸಗಳು. ಮತ್ತು ಅದು ಒಂದು ನಮ್ಮನೆ ATMನ ಹಾಗೆ ಅಂತೇಳಿ ಹೇಳ್ಬೋದು. ಬೇಕಾದಾಗ ಎನ್ ಕ್ಯಾಶ್ ಮಾಡಿಕೊಳ್ಬಹುದು. ಈಗ ನಾವು ಜಾನುವಾರು ಸಾಕಾಣಿಕೆಯಲ್ಲಿ ದನ ಸಾಕುವಾಗ ಹಾಲು ನಮ್ಮ ಪ್ರಧಾನವಾದ ಉತ್ಪನ್ನ ಆಗಿರ್ತದೆ. ಅದು ಪೆರಿಶೇಬಲ್ ಅಂತ ಹೇಳಿದ್ರೆ ಅದು ಶೆಲ್ಫ್ ಲೈಫ್ ಜಾಸ್ತಿ, ಇವತ್ತಿನ ಹಾಲನ್ನು ನಾಳೆಗೆ ಇಡ್ಲಿಕ್ಕೆ ಆಗುದಿಲ್ಲ. ಆಗಿಂದಾಗೆ ಬೆಳಗಿನ ಹಾಲನ್ನು ಬೆಳಿಗ್ಗೆ ಸಾಯಂಕಾಲವೇ ಮಾರುಕಟ್ಟೆಗೆ ಕೊಡಬೇಕಾಗ್ತದೆ. ಇದಾದ್ರೆ ಹಾಗಲ್ಲ, ಅವರಿಗೆ ಯಾವಾಗ ಈಗ ರೈತನಿಗೆ ಯಾವಾಗ ಅದನ್ನು ಎನ್ಕ್ಯಾಶ್ ಮಾಡಬೇಕು, ಯಾವಾಗ ಅದನ್ನು ಹಣವಾಗಿ ಪರಿವರ್ತಿಸಬೇಕು, ಆವಾಗ ಅದನ್ನು ಆಡನ್ನು ಸೇಲ್ ಮಾಡಿ ಪರಿವರ್ತಿಸಲಿಕ್ಕೆ ಆಗ್ತದೆ. ಅಥವಾ ಸರಿಯಾದಂತಹ ಮಾರುಕಟ್ಟೆ ಬರುವವರೆಗೆ, ಅಂದರೆ ಕೆಲವು ಹಬ್ಬಗಳಲ್ಲಿ, ಪರ್ಟಿಕ್ಯುಲರ್ ಅಂತ ಹಬ್ಬಗಳಲ್ಲಿ ಹೆಚ್ಚಿನ ಮಾಂಸದ ಒಂದು ಡಿಮಾಂಡ್ ಇದ್ದಾಗ, ಬೇಡಿಕೆ ಇದ್ದಾಗ, ಡಿಮಾಂಡ್ ಸಪ್ಲೈ ರೂಲ್ ಪ್ರಕಾರ ಸಾಮಾನ್ಯಕ್ಕೆ ಇದರ ಮಾಂಸದ ರೇಟ್ ಕೂಡ ಜಾಸ್ತಿ ಆಗ್ತದೆ. ಆವಾಗ ಆಡಿನ ರೇಟು ಜಾಸ್ತಿ ಆಗ್ತದೆ, ಅಲ್ಲಿವರೆಗೆ ಕಾಯಲಿಕ್ಕೆ ಅವಕಾಶ ಉಂಟು. ಈ ಎಲ್ಲ ದೃಷ್ಟಿಯಿಂದ ಮತ್ತು ಗೊಬ್ಬರಕ್ಕೆ, ಹಟ್ಟಿ ಗೊಬ್ಬರ ಆಡಿನ ಗೊಬ್ಬರಕ್ಕೂ ತುಂಬ ಶ್ರೇಷ್ಠ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹೆಚ್ಚಿನ ನೈಟ್ರೋಜಿನಸ್ ಸೋರ್ಸ್ ಇರ್ತದೆ, ತುಂಬ ಫಲಪ್ರದ ಅಂತಹ ಗೊಬ್ಬರ. ಈ ಎಲ್ಲ ದೃಷ್ಟಿಯಿಂದ ಆಡು ಸಾಕಾಣಿಕೆ ತುಂಬಾ ಜನಪ್ರಿಯ ಆಗ್ತಾ ಉಂಟು ಇತ್ತೀಚಿನ ಕಾಲದಲ್ಲಿ. ಈಗ ಈ ಆಡನ್ನ ಮುಖ್ಯವಾಗಿ ಮಾಂಸಕ್ಕಾಗಿ ಸಾಕುವಂತದ್ದು, ಜೊತೆಗೆ ಹಾಲಿಗೂ ಕೂಡ ಬೇಡಿಕೆ ಉಂಟಾ ಹೇಗೆ? ಹಾ, ಈಗ ಅಲ್ಲ, ಈ ಒಂದು ದೇಶೀಯ ಹಾಲು A1 ಮಿಲ್ಕ್ A2 ಮಿಲ್ಕ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ತುಂಬಾ ಪ್ರಚಲಿತ ಆಗ್ತಾ ಉಂಟು. ಹೌದು ಅಂತ ಹೇಳಿದ್ರೆ A2 ಮಿಲ್ಕ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳುವಂತದ್ದು ಒಂದು ಮಾತಿದೆ. ಎರಡನೇದಾಗಿ ಔಷಧೀಯ ಗುಣಗಳನ್ನು ಇರುವಂತಹ ಹಾಲು ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳಿಯೋ ಒಂದು ವಾದ ಉಂಟು. ಮತ್ತು ಈ ಆಡುಗಳು ಬಿಟ್ಟು ಹೊಡೆಯುವಂತ, ಅಂದ್ರೆ ಗುಡ್ಡೆಗೆ ಬಿಟ್ಟು ಮೇಯಿಸುವಂತಹ ಆಡುಗಳು ಎಲ್ಲ ಇದು ನಿಮಗೆ ಈ ಸೊಪ್ಪು ಸೌದಿಗಳನ್ನು ತಿಂದು ಹುಲ್ಲು ಮೇಯ್ದು ಹೆಚ್ಚಿನ ಒಂದು ಸೋರ್ಸ್, ಹೆಚ್ಚಿನ ಎಂತ ಹೇಳುದು, ಬೇರೆ ಬೇರೆ ತಳಿಯ ಒಂದು ಸಸ್ಯಗಳನ್ನು ತಿನ್ನುವಾಗ ಎಲ್ಲ ಔಷಧೀಯ ಗುಣಗಳು ಅದರಲ್ಲಿ ಸೇರಿಕೊಂಡು ಹಾಲಿನಲ್ಲಿ ಇರುವಂತಹ ಸಂಭವನೀಯತೆ ಜಾಸ್ತಿ ಉಂಟು. ಹೀಗೆ ಹಾಲಿನ ಗುಣಮಟ್ಟ ತುಂಬಾ ಜಾಸ್ತಿ. ಏಟು ಮನೆಗೆ ನಮಗೆ ದೇಶೀಯ ಹಸುಗಳನ್ನು ಸಾಕಿದಾಗ ಸಿಗುವಂತಹ ಹಾಲಿನ ಇದಕ್ಕೆ ಕಂಪೇರೇಬಲ್ ಅಂತ ಹೇಳಿದ್ರೆ ಹೋಲಿಸುವಂತಹ ಒಂದು, ಅದು ನಿಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಸಮಯದಲ್ಲಿ ಗಾಂಧೀಜಿಯವರು ಕೂಡ ತುಂಬ ಹೇಳಿದ್ರು ಈ ಆಡಿನ ಹಾಲು ಬಹಳ ಶ್ರೇಷ್ಠ ಅಂತ ಹೇಳುವ ಹಾಗೆ. ಹಾಗೆ ಔಷಧೀಯ ಗುಣಗಳಿಗೋಸ್ಕರ ಆಡಿನ ಹಾಲನ್ನೇ ಹಾರೈಸುವವರು ಈಗಲೂ ಕೂಡ ಇದ್ದಾರೆ. ಆಡಿನ ಹಾಲು ಅಂತ ಹೇಳಿದ್ರೆ ಕೆಲವೆಲ್ಲ ಔಷಧಗಳಲ್ಲಿ ಕೂಡ ಉಪಯೋಗ ಆಗ್ತದೆ ಈ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಹೌದು, ಈಗ ಆಡಿನ ಹಾಲಿಗೂ ಕೂಡ ತಕ್ಕ ಮಟ್ಟಿಗೆ ಒಳ್ಳೆಯ ಬೇಡಿಕೆ ಇದೆ ಅನ್ನುವಂಥದ್ದು. ಹಾ, ಬೇಡಿಕೆ ಇದೆ ಒಂದು, ಮತ್ತೆ ಎರಡನೇದಾಗಿ ರೈತರು ಕೂಡ ಮನೆಗೆ ಉಪಯೋಗಿಸ್ತಾರೆ, ಉಪಯೋಗಿಸಿಕೊಳ್ಳಬಹುದು. ಈಗ ಈ ಆಕಳ ಹಾಲು ಅಥವಾ ದನದ ಹಾಲು ಅಂತ ನಾವೇನು ಹೇಳ್ತೇವೆ, ಎಮ್ಮೆ ಹಾಲು, ಇದಕ್ಕೆ ಮತ್ತು ಆಡಿನ ಹಾಲಿಗೆ ಏನಾದರೂ ವ್ಯತ್ಯಾಸಗಳುಂಟಾ? ಹಾಲು ಎಲ್ಲವೂ ಕೂಡ ಹಾಲೇ ಅಂತ ಹೇಳಿದ್ರೆ ಕೇಸಿನ ಪ್ರಧಾನವಾಗಿ ಇರುವಂತದ್ದು ಪ್ರೋಟೀನ್ ಅದರಲ್ಲಿ ಇರುವಂತದ್ದು, ನಂತರವಾಗಿ ಇರುವಂತದ್ದು ಲ್ಯಾಕ್ಟೋಸ್, ನಂತರ ಈ ಕೊಬ್ಬಿನಾಂಶ ಇರುವಂಥದ್ದು. ಇದರಲ್ಲಿ ಆಡಿನ ಹಾಲಿನಲ್ಲಿ ಲ್ಯಾಕ್ಟೋಸ್ ಅಥವಾ ಸಕ್ಕರೆಯ ಮತ್ತು ಕೊಬ್ಬಿನ ಪ್ರಮಾಣ ಸ್ವಲ್ಪ ಕಮ್ಮಿ, ಆದರೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುವಂಥದ್ದು. ಆ ದೃಷ್ಟಿಯಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳಿ, ಲ್ಯಾಕ್ಟೋಸು ಹೊಟ್ಟೆಗೆ ಸರಿಯಾಗಿ ಸೇರದೆ ಅಜೀರ್ಣ ಆಗಿ ಬರದೇ ಇರುವಂತಹ ಒಂದು ಅಂಶ ಯಾರಿಗೆ ಉಂಟು, ಅಂಥವರಿಗೆಲ್ಲ ಆಡಿನ ಹಾಲು ಸೇರುವಂತಹ ಸಾಧ್ಯತೆ ಉಂಟು. ಅದರಿಂದ ಹಾಲು ಕೂಡ ಕೆಲವು ಕಾಯಿಲೆ ಇದ್ದವರು ಉಪಯೋಗಿಸಬಹುದು. ಖಂಡಿತವಾಗಿ ಹೌದು. ಈಗ ಈ A1A2 ಅಂತ ಹೇಳಿದ್ರಲ್ಲ, ಇದೇನು ವ್ಯತ್ಯಾಸಗಳು ಈ ಹಾಲಲ್ಲಿ? ಅಂದ್ರೆ ಅದು ಪ್ರೋಟೀನ್ನ ಟೈಪಿನಲ್ಲಿ ವ್ಯತ್ಯಾಸ ಇರುವಂತದ್ದು. ಹಾಗೆಂತೇಳಿ ಪ್ರಾಯೋಗಿಕವಾಗಿ ನಾವು ನೋಡಿದಾಗ ಇದು A1 ಹಾಲು, ಇದು A2 ಹಾಲು ಅಂತ ಹೇಳಲಿಕ್ಕೆ ನಾವು ಪ್ರಯೋಗಾಲಯದಲ್ಲಿ ಸದ್ಯದ ಇವತ್ತಿನ ಮಟ್ಟಿಗೆ ಯಾವುದೇ ಒಂದು ಪರೀಕ್ಷೆ ಅಂತ ಹೇಳಿ ಇಲ್ಲ. ಅದು ತಳಿಯ ಮೇಲೆ ಡಿಪೆಂಡ್ ಆಗುವಂತದ್ದು. ಅದು ಸರಿ. ಈಗ ಆಡಿನ ಬಗ್ಗೆ ಬರುವುದಿದ್ರೆ, ಆಡನ್ನ ಸಾಮಾನ್ಯವಾಗಿ ನಮ್ಮ ದೇಶೀಯ ದನಗಳ ಹಾಗೆ ಗುಡ್ಡೆಗೆ ಬಿಟ್ಟು ಮೇಯಿದ್ದು ಅದು ಬರುವಂತದ್ದು ಅಥವಾ ಕಟ್ಟಿ ಹಾಕಿ ಸಾಕುವಂತದ್ದು? ಅದು ಮೂಲಭೂತವಾಗಿ ಗ್ರೇಸಿಂಗ್ ಅನಿಮಲ್ಸ್ ಅಂತ ಹೇಳಿದ್ರೆ ಆಡು ಕುರಿ ಇತ್ಯಾದಿ ಇವೆಲ್ಲ ಒಂದು ಮೇಯ್ದು ಬರುವಂತಹ ಪ್ರಾಣಿಗಳು. ಹಾಗೆಂತೇಳಿ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಗ್ರೇಸಿಂಗ್ ಲ್ಯಾಂಡ್ ಅಥವಾ ಈಗ ಮೇಲಿಕೆ ಇರುವಂತಹ ಗೋಮಾಳ ಇರ್ಬೋದು ಅಥವಾ ಇತರ ಜಾಗ ಇರ್ಬೋದು ಬಹಳ ಕಮ್ಮಿ ಉಂಟು. ಎಲ್ಲೆಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲ ಈಗ ನಮ್ಮ ಊರಿನಲ್ಲಿ ಕನಿಷ್ಠ ಪಕ್ಷ ಮಲೆನಾಡಲ್ಲಿ ನೋಡಿದರೆ ಎಲ್ಲ ಕಡೆ ಕೃಷಿ ಆಗಿದೆ, ಬೇಲಿ ಹಾಕಿದಂತಹ ಜಾಗ ಅಥವಾ ಬೇಲಿ ಇಲ್ಲದೆ ಕೃಷಿ ಇರುವಂತಹ ಜಾಗಗಳೇ ಇರುವುದು. ಹಾಗಾಗಿ ಹೆಚ್ಚಿನ ಕಡೆಗಳಲ್ಲಿ ಈಗ ಸೆಮಿ ಇಂಟೆನ್ಸಿವ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅಂದ್ರೆ ಮೂಲಭೂತವಾಗಿಯೂ ಮೇಯುವ ಪ್ರಾಣಿಗಳಾದರೂ ಕೂಡ ದಿನ ಇಡೀ ಮೇಯಿಸುವಂತಹ ಒಂದು ಪದ್ಧತಿ ಇಲ್ಲ. ಈಗ ಈ ಸಾಕಲಿಕ್ಕೆ ಸುಲಭ ಆಗ್ಲಿಕ್ಕೋಸ್ಕರ ಮತ್ತು ಅನುಕೂಲತೆಗೋಸ್ಕರ ಮತ್ತು ಅವುಗಳ ಆರೋಗ್ಯ ದೃಷ್ಟಿಯಿಂದ, ಆಡುಗಳ ಆರೋಗ್ಯ ದೃಷ್ಟಿಯಿಂದ ದಿನದ ಒಂದು 2 ಗಂಟೆಗಳ ಕಾಲ ಅದನ್ನು ಮೇಯಿಸಿದ್ರೆ ಸಾಕಾಗ್ತದೆ. ಹಾಗಿದ್ರೆ 2 ಗಂಟೆ ಸಾಕು. ಬೆಳಿಗ್ಗಿಂದ ಸಂಜೆವರೆಗೆ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ 1-2 ಗಂಟೆಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ತವೆ. ಇನ್ನು ಉಳಿದಂತಹ ಸನ್ನಿವೇಶದಲ್ಲಿ ಹಟ್ಟಿಗೆ ಪುನಃ ಕೊಟ್ಟಿಗೆಗೆ ಅಷ್ಟು ಪಕ್ಕನೆ ಬರುವುದಿಲ್ಲ. ಬೆಳಿಗ್ಗೆ ಬಿಟ್ಟರೆ ತಿರುಗಾಡಿಕೊಂಡು ಹೋಗ್ತವೆ. ಆವಾಗ ಕೈತೋಟ ಮಾಡಿದವರಿಗೆ, ಕೃಷಿ ಮಾಡಿದವರಿಗೆ ಅಥವಾ ತೋಟಕ್ಕೆ ಹೀಗೆ ಹೋಗ್ತವೆ. ಬದಲಿಗೆ ಈಗ ಬೇಟೆಯಲ್ಲೆಲ್ಲ ಆಡು ಸಾಕುವವರು ಮತ್ತು ಈ ದಿನ ಇಡೀ ಮೇಯಿಸ್ಲಿಕ್ಕೂ ಕೂಡ ಒಬ್ಬರಿಗೆ ಅದರೊಟ್ಟಿಗೆ ಹೋಗ್ಲಿಕ್ಕೆ ಕಷ್ಟ. ಅಂದ್ರೆ 15-20 ಅಥವಾ 25-30 ಆಡಿದ್ರು ಕೂಡ ಮೇಯಿಸ್ಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಅದರೊಟ್ಟಿಗೆ ಹೋದರೆ ಕೃಷಿ ಭೂಮಿಗೆ ಹೋಗದ ಹಾಗೆ, ಹೂ ತೋಟಕ್ಕೆ ಹೋಗದ ಹಾಗೆ, ಕೈತೋಟಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಬಹುದು. ಆದರೆ ಇಡೀ ದಿವಸ ಒಬ್ಬರಿಗೆ ಹೋಗ್ಲಿಕ್ಕೆ ಕಷ್ಟ. ಆದ್ದರಿಂದ ಈಗ ಎಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವು ಪ್ರದೇಶಗಳಲ್ಲಿ ಜನ ಒಂದು 4-5 ಗಂಟೆ ಹೊತ್ತಿಗೆ ಆಡನ ಮೇಲಿಕೆ ಬಿಡುದು. ಮತ್ತೆ ರಾತ್ರಿಯಾಗುವಲ್ಲಿ ಅವರಿಗೆ 1-2 ಗಂಟೆ ಅವಧಿ ಅವಕ್ಕೆ ಮೇಲಿಕೆ ಇರ್ತದೆ. ಅಷ್ಟು ಅವಧಿ ಸಾಕಾಗ್ತದೆ ಅವಕ್ಕೆ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ, ಸೊಪ್ಪು ಹುಲ್ಲು ಮೇಲಿಕೆ ಅಷ್ಟು ಹೊತ್ತು ಸಾಕಾಗ್ತದೆ. ಮತ್ತು ಈ 2 ಗಂಟೆಯನ್ನ ಆಡಿನ ಒಟ್ಟಿಗೆ ವಿನಿಯೋಗಿಸಲಿಕ್ಕೆ ಕೂಡ ಜನ ಸಿದ್ಧರಿರ್ತಾರೆ. ಇದು ಸಾಮಾನ್ಯ ಸೆಮಿ ಇಂಟೆನ್ಸಿವ್ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಸ್ವಲ್ಪ ಗ್ರೇಸಿಂಗ್ ಬಿಡುವಂತ ಮೇಲಿಕೆ ಬಿಡುವಂತದ್ದು ಮತ್ತು ಬಾಕಿ ಸಮಯದಲ್ಲಿ ಬೆಳಗಿನ ಸಮಯದಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸೊಪ್ಪನ್ನ ಹುಲ್ಲನ್ನ ಅದಕ್ಕೆ ಒದಗಿಸುವಂತದ್ದು, ಸ್ವಲ್ಪ ಮಟ್ಟಿಗೆ ಹಿಂಡಿಯನ್ನು ಒದಗಿಸುವಂತದ್ದು, ಹೀಗೆ ಇಂಟೆನ್ಸ್ ಸೆಮಿ ಇಂಟೆನ್ಸಿವ್ ಸಿಸ್ಟಮ್ ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ, ಹೊರಗೆ ಮೇಲಿಕೆ ಬಿಡದೆ ಸಂಪೂರ್ಣವಾಗಿ ಗೂಡಲ್ಲೇ ಕಟ್ಟಿ ಹಾಕಿಯ ಗೂಡಿನಲ್ಲಿ ಬಿಟ್ಟುವ ಒಟ್ಟು ಗೂಡಿನ ಒಳಗೆ ಬಂಧನದಲ್ಲೇ ಸಾಕಲಿಕ್ಕೂ ಕೂಡ ಸಾಧ್ಯತೆ ಉಂಟು. ಆದರೆ 24 ಗಂಟೆ ಕೂಡ ಗೂಡಿನಲ್ಲಿ ಇರುವ ಕಾರಣ ಅದಕ್ಕೆ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾದಂಥ ಸೊಪ್ಪು ಇರ್ಬೋದು, ಹುಲ್ಲಿರ್ಬೋದು ಅಥವಾ ಇತರ ಹಿಂಡಿ ಇರ್ಬೋದು, ಅದನ್ನು ಎಲ್ಲವನ್ನು ಕೂಡ ನಾವು ಒದಗಿಸಬೇಕಾಗ್ತದೆ. ಸರಿ. ಮೊದಲಿಂದ ಕೂಡ ಆಡನ್ನು ಸಾಕುವುದು ಅಂತ ಹೇಳಿದ್ರೆ ಊರಿನ ಒಂದು ತಳಿಗಳನ್ನು ತಂದು ಸಾಕುವಂಥದ್ದು. ಈಗೇನಾದರೂ ಕೂಡ ಈ ತಳಿಗಳಲ್ಲಿ ವ್ಯತ್ಯಾಸಗಳು ಇದ್ದಾವ? ಬೇರೆ ಬೇರೆ ಹೊಸ ಹೊಸ ತಳಿಗಳು ಬಂದಿದ್ದಾವ? ಹೌದು, ಒಂದು ಊರಿನ ತಳಿ ಅಂತ ಹೇಳುವಂಥದ್ದು ಈಗಲೂ ಉಂಟು. ಊರಿನ ತಳಿ ಸಾಕುವಂತಹ ಒಂದು ಪದ್ಧತಿ ಈಗಲೂ ಉಂಟು. ಅದರೊಟ್ಟಿಗೆ ಅಥವಾ ಅದಕ್ಕೆ ಹೊರತಾಗಿ ಇರ್ಬೋದು ಅಥವಾ ಇನ್ನು ಕೆಲವರು ಇಂಟೆನ್ಸಿವ್ ಆಗಿ ಬೇರೆ ತಳಿಗಳನ್ನೇ ತಂದು ಸಾಕುವವರು ಇರ್ತಾರೆ. ಭಾರತೀಯ ಅದರಲ್ಲಿ ನಾವು 2 ವಿಧವಾಗಿ ವಿಂಗಡಿಸಬಹುದು. ಒಂದು ಭಾರತೀಯ ತಳಿ, ಇನ್ನೊಂದು ವಿದೇಶಿ ತಳಿ ಅಂತ ಹೇಳಿ ವಿಂಗಡಿಸಬಹುದು. ಭಾರತೀಯ ತಳಿಗಳಲ್ಲಿ ಜಮುನಾಪುರಿ ಅಂತೇಳಿ ಹೇಳ್ತೇವೆ ಅಥವಾ ಉಸ್ಮಾನಾಬಾದಿ ಅಂತೇಳಿ ಹೇಳ್ಬೋದು, ಬೀಟಲ್ ಅಂತೇಳಿ ಹೇಳ್ತೇವೆ, ಮಲಬಾರಿ ಅಂತೇಳಿ ಹೇಳ್ತೇವೆ, ಈ ತಳಿಗಳು ಪ್ರಮುಖತೆ ಪಡ್ಕೊಂಡಿವೆ. ಅದೇ ರೀತಿ ವಿದೇಶಿ ತಳಿಗಳಲ್ಲಿ ಪ್ರಧಾನವಾಗಿ ನಮ್ಮ ಊರಿನಲ್ಲಿ ಒಂದೊಂದು ಕಡೆ ಇರುವುದು ಬೋಯರ್ ಅಂತ ಹೇಳ್ಕೊಂಡು, ಮತ್ತೆ ಇನ್ನೊಂದು ಆಂಗ್ಲೋನೊಬಿಯನ್ ಅಂತ ಹೇಳಿ ಉಂಟು ಪ್ರಧಾನವಂತ ವಿದೇಶಿ ತಳಿಗಳು. ಹೆಚ್ಚು ಪ್ರಚಲಿತವಾಗಿ ಇರುವಂತದ್ದು ಜಮುನಾಪುರಿ, ಮಲಬಾರಿ ಮತ್ತೆ ಕೆಲವು ಕಡೆಯಲ್ಲಿ ಉಸ್ಮಾನಾಬಾದಿ. ಈಗ ಈ ದೇಶೀಯ ಮತ್ತು ವಿದೇಶಿ ತಳಿಗಳಲ್ಲಿ ಏನು ವ್ಯತ್ಯಾಸಗಳು ಕಂಡು ಬರ್ತವೆ? ಪ್ರಮುಖವಾಗಿ ಗಾತ್ರದಲ್ಲಿ ಮತ್ತು ದೇಹದ ತೂಕದಲ್ಲಿ ವ್ಯತ್ಯಾಸ ಬರುವಂತದ್ದು. ಅದೇ ರೀತಿ ಅದಕ್ಕೆ ಬೇಕಾದಂತಹ ಒಳಸುರಿಗಳು, ಒಳಸುರಿಗಳು ಅಂತ ಹೇಳಿದ್ರೆ ಸೊಪ್ಪು ಹುಲ್ಲು ಇರ್ಬೋದು ಅಥವಾ ಪಶು ಆಹಾರ ಹಿಂಡಿ ಇರ್ಬೋದು, ಅದು ಕೂಡ ಜಾಸ್ತಿ ಬೇಕಾಗ್ತದೆ ಹೆಚ್ಚು ತೂಕ ಇರುವಂತಹ ತಳಿಗಳಿಗೆ. ಉದಾಹರಣೆಗೆ ನಮ್ಮ ಊರಿನ ತಳಿಗಳು, ಈಗ ಏನು ನಾವು ಈಗ ನಾನ್ ಡಿಸ್ಕ್ರಿಪ್ಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದ ಇಂಥದ್ದೇ ತಳಿ ಅಂತ ಹೇಳಿ ನಮ್ಮ ಊರಿನ ತಳಿ ಅಂತ ಹೇಳಿ ಹೇಳುವಾಗ ಸಾಮಾನ್ಯ 15-20 ಕೆಜಿಯ ಅಂದಾಜಿನಲ್ಲಿ ಇದ್ರೆ, ಸಾಮಾನ್ಯ ನಮಗೆ ಈಗ ಜಮುನಾಪುರಿ ಇರ್ಬೋದು ಅಥವಾ ಮಲಬಾರಿ ಇರ್ಬೋದು, ಇವೆಲ್ಲ ಸಾಮಾನ್ಯ ಒಂದು 50 ಕಿಲೋದ ರೇಂಜಿನಲ್ಲಿ ಇರ್ತದೆ. ಅಥವಾ ಸಿರೋಹಿ ಅಂತೇಳಿ, ಶಿರೋಹಿ ಅಂತ ಹೇಳಿ ಹೇಳ್ತವೆ, ಶಿರೋಹಿ ಅಂತೇಳಿ ಇರ್ಬೋದು, ಉಸ್ಮಾನಾಬಾದ್ ಇರ್ಬೋದು, ಸಾಮಾನ್ಯ ಆ ರೇಂಜಿನಲ್ಲಿ ಇರ್ತವೆ. ಅಂದರೆ ಹೆಣ್ಣಾಡುಗಳು ಸಾಮಾನ್ಯ ಒಂದು 25-30 ಕಿಲೋದಲ್ಲಿ ಇರ್ಬೋದು, ಗಂಡಾಡುಗಳು ಒಂದು 50 ಕಿಲೋದ ಆಸುಪಾಸಿನ ತೂಕವನ್ನು ಹೊಂದಬಹುದು. ಅದೇ ರೀತಿ ಅದರ ಎತ್ತರ ಕೂಡ ಹಾಗೆ, ಎತ್ತರ ಸಾಮಾನ್ಯ ಒಂದು ಹೆಗಲಿನ ಮೇಲಿನ ಎತ್ತರವನ್ನು ನಾವು ತೆಕ್ಕೊಳ್ತೇವೆ. ಹೆಗಲಿನ ಮೇಲಿನ ಎತ್ತರ ಕೂಡ ಈ ಭಾರತೀಯ ತಳಿಗಳಲ್ಲಿ ಸಾಮಾನ್ಯ ಒಂದು 90 ಸೆಂಟಿಮೀಟರ್ನಷ್ಟು ಬರ್ತದೆ, 3 ಫೀಟಿನಷ್ಟು ಎತ್ತರ ಬರಬಹುದು. ಈಗ ಈ ವಿದೇಶಿ ತಳಿಗಳನ್ನ ಇಲ್ಲಿ ತಂದು ಸಾಕುವುದು ಕಷ್ಟವೋ ಹೇಗೆ? ವಿದೇಶಿ ತಳಿಗಳನ್ನ ತಂದು ಸಾಕೋದು ಕಷ್ಟ ಅಂತ ಹೇಳಿ ಅಲ್ಲ, ಹಾಗೆ ಅಂತ ಹೇಳಿಕೊಂಡು ಅವಕ್ಕೆ ಈಗ ಒಳಸುರಿಗಳು ಕೂಡ ಜಾಸ್ತಿಯಾಗಿ ಬೇಕಾಗ್ತದೆ, ಹಾಗಾಗಿ ವಿಶೇಷವಾಗಿ ಜನಪ್ರಿಯ ಅಂತ ಹೇಳಿ ಇಲ್ಲಿ ಆಗ್ಲಿಲ್ಲ. ಅದು ಬದಲಿಗೆ ನಮ್ಮ ದೇಶೀಯವಾದಂತಹ ಈ ಜಮುನಾಪುರಿ ಏನುಂಟು ಅಥವಾ ಮಲಬಾರಿ ಏನುಂಟು ಅದು ಹೆಚ್ಚು ಜನಪ್ರಿಯ ಆಗಿದೆ. ಈಗ ಇದನ್ನ ತಂದು ಸಾಕುವುದಿದ್ರೆ ಸಾಮಾನ್ಯವಾಗಿ ಎಲ್ಲಿ ಇದರ ಆಡುಗಳು ಸಿಗ್ತಾ ಇರುವಂತಹದ್ದು, ನಮ್ಮ ಸುತ್ತಮುತ್ತಲು ಸಿಗ್ತಾವ ಹೇಗೆ? ಹೌದು, ನಮ್ಮ ಸುತ್ತಮುತ್ತಲು ಅಂತ ಹೇಳಿದ್ರೆ ಅದರಲ್ಲಿ ಸಾಕುವವರಿಂದ ನಾವು ಹುಡುಕಿ ತಗೊಳ್ಬೇಕಷ್ಟೇ. ನಿರ್ದಿಷ್ಟವಾದ ಇಂತಹ ಕಡೆಯಲ್ಲೇ ಸಿಗ್ತದೆ ಅಂತ ಹೇಳಿ ಹೇಳುವಂತಹ ಒಂದು ಒಂದು ವ್ಯವಸ್ಥೆ ಈಗ ಆಡುಗಳಲ್ಲಿ ಇಲ್ಲ. ಎಲ್ಲಿ ಸಾಕ್ತಾ ಇದ್ದಾರೆ, ಎಲ್ಲಿ ಕೊಡುವಂತಹ ಮರಿಗಳುಂಟು ಅಲ್ಲಿಗೆ ಹೋಗಿ ತಗೊಳ್ಬೇಕಷ್ಟೇ, ಅದನ್ನು ಆಯ್ಕೆ ಮಾಡಿ ತಗೊಳ್ಬೇಕು. ಯಾವುದು ಬೇಕು ನಿಮ್ಗೆ, ಅದು ಯಾವ ತಳಿ ಬೇಕು ಅಂತ ಒಂದು ಯೋಚನೆ ಮಾಡಿಬಿಟ್ಟು ಅದನ್ನು ತಗೊಳ್ಬಹುದು. ಈ ಜಮುನಾಪುರಿ, ಉಸ್ಮಾನಾಬಾದಿ ಮತ್ತೆ ಮಲಬಾರ್, ಈ 3 ತಳಿಗಳಲ್ಲಿ ಏನು ವ್ಯತ್ಯಾಸಗಳು ಮುಖ್ಯವಾಗಿ ಅಂತ ಹೇಳಿದ್ರೆ, ಯಾವುದು ಇಲ್ಲಿಗೆ ಹೆಚ್ಚು ಹೊಂದಿಕೊಳ್ಳುತ್ತದೆ? ಈಗ ಮಲಬಾರಿ ಅಂತ ಹೇಳಿದ್ರೆ ಸಾಮಾನ್ಯಕ್ಕೆ ಕೇರಳದಿಂದ ಬರುವಂತದ್ದು. ಈಗ ನಮ್ಮ ಉಷ್ಣತೆ ಇತ್ಯಾದಿ ಅಂಶಗಳನ್ನು ಹೋಲಿ ನೋಡಿದರೆ ಸಾಮಾನ್ಯ ಹೆಚ್ಚು ಹೊಂದಾಣಿಕೆ ಬರುವಂತಹ ಒಂದು ತಳಿ. ಹಾಗೆಂತ ಹೇಳಿ ಈ ಬೋಯರಿಗೆಲ್ಲ ಹೋಲಿಸಿದ್ರೆ, ಬೋಯರಿ ಅಂತ ಹೇಳಿದ್ರೆ ನಿಮಗೆ ವಿದೇಶಿ ತಳಿ, ನಮ್ಮ ಈ ಜಮುನಾಪುರಿ ಅಥವಾ ಉಸ್ಮಾನಾಬಾದಿ, ಉಸ್ಮಾನಾಬಾದಿ ಅಂತ ಹೇಳಿದ್ರೆ ಹೈದರಾಬಾದು ತೆಲಂಗಾಣ ಈ ಪ್ರದೇಶದಿಂದ ಬಂದಂಥದ್ದು, ಮತ್ತು ಜಮುನಾಪುರಿ ಅಂತ ಹೇಳಿದರೆ ಜಮುನಾಪುರ ಹೇಳುವಂತಹ ಜಿಲ್ಲೆಯಿಂದ ಉತ್ತರ ಭಾರತದಿಂದ ಬಂದಂತಹ ಒಂದು ತಳಿ. ಅದೇ ರೀತಿ ಬೀಟಲ್ ಅಂತ ಹೇಳಿ ಉಂಟು, ಪಂಜಾಬಿಂದ ಬಂದಂತಹ ತಳಿ, ಇದು ಕೂಡ ಹೊಂದಿಕೊಳ್ತದೆ. ಹೆಚ್ಚು ಹೊಂದಿಕೊಳ್ಳುವಂಥದ್ದು ಮಲಬಾರಿ. ಮಲಬಾರಿ. ಈಗ ಆಡು ಸಾಕಣೆಯ ಬಗ್ಗೆ ಹೇಳುವುದಿದ್ರೆ ಆಡನ್ನು ಸಾಕುವಂತಹ ವಿಧಾನ ಯಾವ ಥರ? ಆಡನ್ನು ಸಾಕುವಂಥದ್ದು ಈಗ ನಾನಾಗ ಈಗಾಗಲೇ ಹೇಳಿದ ಹಾಗೆ, ನಾವು ಎಲ್ಲಿ ಬೇಕು ಅಂದರೆ ಯಾವ ತಳಿಯ ಆಡು ಬೇಕು ಅದು ಇರುವಂತಹ ಕಡೆ ಹೋಗಿ ಹುಡುಕಿ ತರಬೇಕು ಅಂತ ಒಂದು ಹೇಳಿದೆ ನಾನು, ಒಂದು. ಮತ್ತು ಎರಡನೇದಾಗಿ, ಈಗಾಗಲೇ 8-10 ಆಡು ಸಾಕುವವರು ಅದನ್ನು ಸ್ವಲ್ಪ ಮೇಲ್ದರ್ಜೆಗೆ ಏರಿಸಬೇಕು, ಇನ್ನೂ ಉತ್ತಮವಂಥ ಮರಿಗಳನ್ನು ಪಡಿಬೇಕು ಅಂತ ಹೇಳಿ, ಆದರೆ ಯಾವಾಗಲೂ ಕೂಡ ಮೇಲ್ ಈಸ್ ಹಾಫ್ ದ ಹರ್ಡ್ ಅಂತ ಹೇಳ್ಕೊಂಡು ಒಂದು ಮಾತುಂಟು ಅಂತ ಹೇಳಿದ್ರೆ, ಒಂದು ಗಂಡು, ಈಗ ನಾವು ಆಡಿನಲ್ಲಿ ಹೇಗೆ ಅಂತ ಹೇಳಿದರೆ, ಒಂದು 10 ಹೆಣ್ಣು ಆಡುಗಳಿದ್ದರೆ ಅಥವಾ 20 ಹೆಣ್ಣು ಆಡುಗಳಿಗೆ ಒಂದು ಗಂಡು ಆಡು ಇದ್ದರೆ ಸಾಕಾಗ್ತದೆ ನಮಗೆ, ಒಂದು ಹೋತ ಇದ್ದರೆ ಸಾಕಾಗ್ತದೆ. ಈ ಹೋತವನ್ನು ಒಳ್ಳೆಯ ಗುಣಮಟ್ಟದ ಒಳ್ಳೆಯ ತೂಕ ಬರುವಂಥ ಒಂದು ಹೋತವನ್ನು ಆಡನ್ನು ನಾವು ತಂದರೆ ಕ್ರಮೇಣದಲ್ಲಿ ಕ್ರಮೇಣ ಅಂತೇಳಿ ಒಂದೆರಡು ವರ್ಷಗಳಲ್ಲಿ ನಾವು ತುಂಬ ಉತ್ತಮವಾದಂತಹ ಒಂದು ಈ ದೇಹದ ತೂಕ ಆರೋಗ್ಯ ಇರುವಂತಹ ಮರಿಗಳನ್ನು ಒಂದು ಪಡೀಲಿಕ್ಕೆ ಸಾಧ್ಯತೆ ಉಂಟು, ಒಂದು. ಮತ್ತು ಎರಡನೇದಾಗಿ, ನಮಗೀಗ ನೀವು ಹೇಳಿದ ಹಾಗೆ ಈ ಆಡು ಸಾಕಾಣಿಕೆಯ ಅಂಶಗಳು ಸ್ಥೂಲವಾಗಿ ಹೇಳುವುದಿದ್ರೆ ಪ್ರಧಾನವಾಗಿ ನಮಗೆ ಬೇಕಾದ್ದು ಆಡಿನ ಆಹಾರ. ಆಹಾರಕ್ಕೆ ಒಂದು ಸೊಪ್ಪು ಅಥವಾ ಹುಲ್ಲು, ಅಥವಾ ಸೊಪ್ಪು ಹುಲ್ಲು ಎರಡೂ ಕೂಡ ಕೊಡುವಂಥದ್ದು. ಹೀಗೆ ಹುಲ್ಲು ಸೊಪ್ಪಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ಹುಲ್ಲು ಬೆಳೆಸುವಂಥ ಒಂದು ಪ್ರದೇಶ ಅಥವಾ ಸೊಪ್ಪು ಸಿಗುವಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳೋದು. ಮತ್ತು ಎರಡನೇದಾಗಿ, ಅದಕ್ಕೆ ಬೇಕಾದಂಥ ಒಂದು ಕೊಟ್ಟಿಗೆ ಅಥವಾ ಹೌಸಿಂಗ್ ಅಂತೇಳಿ ಹೇಳ್ತೇವೆ. ಅದಕ್ಕೆ ಈ ಆಡುಗಳ ಹಿಕ್ಕೆ ಮತ್ತು ಮೂತ್ರದಲ್ಲಿ ಹೆಚ್ಚಿನ ಒಂದು ದ್ವಿದಳ ಧಾನ್ಯದ ಸೊಪ್ಪನ್ನು ಜಾಸ್ತಿಯಾಗಿ ಮೇಯುವಾಗ ಅಥವಾ ಅದರ್ವೈಸ್ ಕೂಡ ಅಥವಾ ಅಲ್ಲದೇ ಇದ್ದರೂ ಕೂಡ ನೈಟ್ರೋಜನ್ನ ಅಂಶ, ಖಾರ ಸ್ವಲ್ಪ ಜಾಸ್ತಿ ಇರ್ತದೆ. ಈ ಮಾಮೂಲಿ ನೆಲದಲ್ಲಿ ಕಟ್ಟಿ ಆಡನ್ನು ಸಾಕುವುದಕ್ಕಿಂತ ಸ್ವಲ್ಪ ಅಟ್ಟೊಳಿಗೆ ಹಾಗೆ ಮಾಡಿ ಸಾಕಿದರೆ ಎರಡೂ ದೃಷ್ಟಿಯಿಂದ ಒಳ್ಳೆಯದು. ಒಂದು, ಗಾಳಿ ಆಡಲಿಕ್ಕೆ ಒಳ್ಳೆಯದಾಗ್ತದೆ. ಎರಡನೇದಾಗಿ, ಹಿಕ್ಕೆ ಮೂತ್ರ ಕೆಳಗೆ ಡ್ರಾಪಿಂಗ್ಸ್ ಬಿದ್ದು ನೆಲದಿಂದ ಒಂದು 3 ಫೀಟ್ ಎತ್ತರದಲ್ಲಿ, ಕನಿಷ್ಠ ಪಕ್ಷ 3 ಫೀಟ್ ಹೇಳೋದು, ಒಬ್ಬ ಕೆಳಗೆ ಹೋಗಿ ಓಡಾಡಿಬಿಟ್ಟು ಗೊಬ್ಬರ ಎಲ್ಲ ಬಾಚಿಕೊಳ್ಳುವಷ್ಟು ಅವಕಾಶ ಇದ್ದರೆ ಬಹಳ ಒಳ್ಳೆಯದು. ಒಂದು 5-6 ಫೀಟು ಎತ್ತರ ಮಾಡಿದರೆ ಬಹಳ ಒಳ್ಳೆಯದು. ಗಾಳಿ ಆಡುವಂಥ ಒಂದು ಗೂಡು ಬೇಕು, ಮತ್ತು ಅದರಲ್ಲಿ ಅಟ್ಟೊಳಿಗೆ ಹಾಗೆ ಮರ ಅಥವಾ ಈಗೆಲ್ಲ ಸಿಂಥೆಟಿಕ್ ಬರ್ತದೆ, ಸಿಂಥೆಟಿಕ್ ಫೈಬರ್ನ ಪ್ಲೇಟ್ಗಳು ಬರ್ತದೆ, ಅದನ್ನು ಉಪಯೋಗ ಮಾಡಿ ಅಟ್ಟಳಿಗೆ ಹಾಗೆ ಮಾಡಿ ಅದರ ಮೇಲೆ ಸಾಕುವಂಥದ್ದು. ಎರಡನೇದಾಗಿ, ಬೆಳಕು ಜಾಸ್ತಿಯಾಗಿ ಬೀಳಬೇಕು ಆಡುಗಳಿಗೆ, ಗೂಡಿಗೆ ಕೂಡ ಬೆಳಕು ಜಾಸ್ತಿಯಾಗಿ ಬೀಳಬೇಕು. ಮೂರನೇದಾಗಿ, ಮಳೆ ಇದ್ದಾಗ ಚಳಿ ಇದ್ದಾಗ ಹೆಚ್ಚು ಶೀತ ಆಗಬಾರದು ಒಳಗೆ. ಶೀತ ಆದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳು ಕಾಣಿಸಿಕೊಳ್ಳುವಂಥ ಅಂಶ ಜಾಸ್ತಿ ಇರ್ತದೆ. ಹೀಗೆ ಅದು ಈಗ ಅವುಗಳ ಈ ಒಂದು ಗೂಡು ಅಂತ ಹೇಳ್ತೀರಲ್ಲ, ಆ ಗೂಡಿನಲ್ಲಿ ಎಲ್ಲ ಆಡುಗಳನ್ನ ಒಂದೇ ಗೂಡಲ್ಲಿ ಹಾಕಿ ಸಾಕ್ಲಿಕ್ಕೆ ಆಗ್ತದ? ಆ ಗೂಡಿನ ಅಳತೆ ಹೀಗೆ ಅಂತೇನಾದ್ರೂ ಕೂಡ ಒಂದು ನಿರ್ದಿಷ್ಟವಾದಂತಹ ಕ್ರಮ ಉಂಟ? ಚಚ್ಚೌಕದಲ್ಲಿ ಅಥವಾ ಆಯತಾಕಾರದಲ್ಲಿ ಗೂಡು ಇರಬಹುದು, ನೆಲದಿಂದ ಎತ್ತರದಲ್ಲಿ ಇರಬೇಕಾದ್ದು ಬಹಳ ಮುಖ್ಯ. ನಾನೀಗ ಅಂತ ಹೇಳಿದಂತ ಗೊಬ್ಬರ ಮತ್ತು ಈ ಮೂತ್ರದ ವಿಲೇವಾರಿಯ ದೃಷ್ಟಿಯಿಂದ ಹೇಳುದಿದ್ರೆ, ಮತ್ತು ಗಾಳಿ ಬೆಳಕಿನ ದೃಷ್ಟಿಯಿಂದ ಹೇಳುದಿದ್ರೆ ಅದು ಮುಖ್ಯ. ಮತ್ತೆ ಒಂದು ಅಡಿಗೆ ಎಷ್ಟು ಜಾಗ ಬೇಕು ಗೂಡಿನ ಒಳಗೆ ಅಂತ ಹೇಳುವಂಥದ್ದು, ಅದು 10 ಫೀಟು 15 ಫೀಟ್, ಅಂದರೆ 10 ಫೀಟ್ ಅಗಲ 15 ಫೀಟ್ನ ಉದ್ದ ಇರ್ಬೋದು, ಅಥವಾ ಒಂದು ಜಾಸ್ತಿ ಅಗಲ ಇದ್ದಷ್ಟು ಅಂತ ಹೇಳಿದರೆ, ಉದಾಹರಣೆಗೆ ಒಂದು 2000 ಸ್ಕ್ವೇರ್ ಫೀಟ್ ನಮಗೆ ಬೇಕು ಅಂತ ಹೇಳಿದರೆ, 40 ಫೀಟು 50 ಫೀಟು ಮಾಡೋದಕ್ಕಿಂತ 20 ಫೀಟ್ ಅಗಲ ಎಷ್ಟು ಬೇಕಾದ್ರೂ ಉದ್ದ ಮಾಡುವಂಥದ್ದು ಹೆಚ್ಚು ಸೂಕ್ತ. ಯಾಕಂತ ಹೇಳಿದರೆ ಗಾಳಿ ಆಡ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಖಂಡಪಟ್ಟೆ ಅಗಲ ಮಾಡೋದಕ್ಕಿಂತ ಉದ್ದ ಜಾಸ್ತಿ ತೆಗೆಕೊಳ್ಬೋದು. ಸಾಮಾನ್ಯವಾಗಿ ಒಂದು ಆಡಿಗೆ ತಳಿಗಳ ಮೇಲೆ ಹೋಗ್ತದೆ, ಊರ ತಳಿಗಳಿಗೆ ಸ್ವಲ್ಪ ಜಾಗ ಕಡಿಮೆ ಸಾಕು, ಈ ಹೆಚ್ಚು ಗಾತ್ರ ಇರುವಂಥ ಹೆಚ್ಚು ಎತ್ತರ ಇರುವಂಥ ಆಡುಗಳು ನ್ಯಾಚುರಲ್ ಸ್ವಾಭಾವಿಕವಾಗಿ ಹೆಚ್ಚು ಉದ್ದ ಕೂಡ ಇರ್ತವೆ. ಸಾಮಾನ್ಯ 15 ಸ್ಕ್ವೇರ್ ಫೀಟ್ನಷ್ಟು ಜಾಗ ಬೇಕು. ಸರಾಸರಿ ಲೆಕ್ಕ ಹಾಕುದಿದ್ರೆ ಸಾಮಾನ್ಯ 1-3 ಫೀಟ್ ಆಗಲ್ಲ 5 ಫೀಟ್ ಉದ್ದ ಅಂತ ಹೇಳಿ ಹೇಳ್ಬೋದು, ಒಂದು ಆಡಿಗೆ ಲೆಕ್ಕ ಹಾಕುದಿದ್ರೆ, ಒಂದು ಸರಾಸರಿ ಒಂದು 30-50 ಕೆಜಿ ಆಡಿಗಾದ್ರೆ. ಸಣ್ಣ ಆಡುಗಳಿಗೆ, ಊರಿನ ಆಡುಗಳಿಗೆ ಅಷ್ಟು ಜಾಗ ಬೇಕು ಅಂತ ಹೇಳಿಲ್ಲ. ಅದೇ ನಾವು ವಿದೇಶಿ ಆಡುಗಳನ್ನ ಬೋಯರನ್ನೆಲ್ಲ ಸಾಕ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಬೇಕಾದೀತು. ಈಗ ಚಿಕ್ಕ ಮರಿಯನ್ನು ತಂದು ಸಾಕುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲೆಲ್ಲ ಅದರ ಪಾಲನೆ ಪೋಷಣೆಗೆ ಗಮನವನ್ನು ಕೊಡಬೇಕಾಗ್ತದೆ? ಒಂದು, ಆಡುಗಳಿಗೆ ಬೇಕಾದಂತಹ ಆಹಾರ. ಚಿಕ್ಕ ಮರಿ ಅಂತ ಹೇಳಿದ್ರೆ ಮಲೆ ಮರೆತ ಕರುಗಳನ್ನೇ ತರ್ತೇವೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಮಲೆ ಹಾಲು ಮರೆತಂತಹ ಕರುಗಳು ಸಾಮಾನ್ಯಕ್ಕೆ ಒಂದು 4 ತಿಂಗಳು ಆಗಬೇಕು ಅಂತ ಹೇಳಿ ಹೇಳ್ಬೋದು. ಅಂತೂ 3 ತಿಂಗಳವರೆಗೆ ಅಂತೂ ಹಾಲು ಬೇಕಾಗೋದು, ನಂತರ ಅಷ್ಟು ಕಡ್ಡಾಯವಾಗಿ ಬೇಕು ಅಂತ ಹೇಳಿ ಹೇಳುವಾಗಿಲ್ಲ. ಸರಿಯಾಗಿ ಸೊಪ್ಪು ಹುಲ್ಲನ್ನು ತಿಂದು ಜೀರ್ಣ ಮಾಡಲಿಕ್ಕೆ ಶುರು ಮಾಡಿದರೆ ಅದನ್ನು ತರಬಹುದು. ಸಾಮಾನ್ಯಕ್ಕೆ ಈ ಸಮಯದಲ್ಲಿ ಅಂತ ಹೇಳಿದರೆ ಮಳೆಗಾಲದಿಂದ ಸ್ವಲ್ಪ 1-2 ತಿಂಗಳು ಮೊದಲೇ ನಾವು ತಂದು ಸಾಕಲಿಕ್ಕೆ ಶುರು ಮಾಡಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಜೀವಿಗೆ ಆದರೂ ಕೂಡ ಮಳೆಗಾಲದ ಆರಂಭ ಮತ್ತು ಚಳಿಗಾಲದ ಆರಂಭ ಒಂದು ಸ್ಟ್ರೆಸ್, ವಾತಾವರಣದ ಈ ತೀವ್ರವಂತ ಏರುಪೇರು ಆಗುವಂಥ ಒಂದು ಸನ್ನಿವೇಶದಲ್ಲಿ ಅದುವೇ ಒಂದು ಒತ್ತಡ ಆಗ್ತದೆ, ಅದೇ ಒಂದು ಸ್ಟ್ರೆಸ್ ಆಗ್ತದೆ. ಸ್ಟ್ರೆಸ್ಸಿಂದಾಗಿ ಸ್ವಲ್ಪ ಈ ಕೆಲವು ಈ ಉಸಿರಾಟಕ್ಕೆ ಸಂಬಂಧಪಟ್ಟದ್ದು ಅಥವಾ ಈ ಥರ ಏನಾದರೂ ಕಾಯಿಲೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ಅಂತ ಹೇಳಿದರೆ ಜನವರಿ ಫೆಬ್ರವರಿಯೆಲ್ಲ ತಂದು ಸಾಕಲಿಕ್ಕೆ ಶುರು ಮಾಡಿದ್ದೆ ತುಂಬ ಸೂಕ್ತವಾದಂಥ ಒಂದು ವಿಷಯ. ಮತ್ತೆ ಆಗ ಹೇಳಿದಾಗೆ ಸೊಪ್ಪು ಹುಲ್ಲನ್ನು ನಾವು ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು, ಮತ್ತೆ 24 ಗಂಟೆ ಕೂಡ ಕುಡಿಲಿಕ್ಕೆ ನೀರು ಸಿಗುವ ಹಾಗೆ ಈ ಮರಿಗಳಿಗೆ ಅಥವಾ ಆಡುಗಳಿಗೆ ಒಂದು ಏರ್ಪಾಡನ್ನು ನಾವು ಮಾಡಬೇಕು. ಈಗ ಹುಲ್ಲು ಸೊಪ್ಪು ಒಂದು ಗಂಟೆ 2 ಗಂಟೆ ಹೊತ್ತು ತಪ್ಪಿದ್ರೆ ದೊಡ್ಡ ವಿಷಯ ಅಲ್ಲ, ಹಾಗೆಂತೇಳಿ ನೀರು ತಪ್ಪಿದ್ರೆ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ 24 ಗಂಟೆ ಕೂಡ ನೀರು ಅವೈಲೇಬಲ್ ಇರುವ ಹಾಗೆ ನಾವು ಮಾಡುವಂಥದ್ದು. ಮತ್ತೆ ಸಾಮಾನ್ಯಕ್ಕೆ ಸಣ್ಣ ಮರಿಗಳಿಗೆ ಅಲ್ಲ, ಸ್ವಲ್ಪ ದೊಡ್ಡದಾದಾಗ ಒಂದು 6 ತಿಂಗಳಿಂದ ಮೇಲೆ ಈ ನಾವೇನು ಸೊಪ್ಪು ಅಥವಾ ಹಿಂಡಿ ಅದು ಸೊಪ್ಪು ಅಥವಾ ಈ ಹುಲ್ಲೇನು ಕೊಡ್ತೇವೆ ಅದರೊಟ್ಟೊಟ್ಟಿಗೆ ಸ್ವಲ್ಪ ಹಿಂಡಿಯನ್ನು ಕೊಡುವಂಥದ್ದು. ಅಂತ ಹೇಳಿದ್ರೆ ನಮಗೆ ನಾವು ಈಗ ಈ ಮಾಂಸದ ಉದ್ದೇಶದಿಂದಲೇ ಇದು ಆಡುಗಳನ್ನು ಸಾಕುವಂಥದ್ದು ಅಥವಾ ಮರಿ ಹಾಕಿಸುವಂತಹ ಉದ್ದೇಶದಿಂದ ಸಾಕುವಂಥದ್ದು ಅಥವಾ ಎರಡೂ ಇರ್ಬೋದು, ಕೆಲವು ಕಡೆಗಳಲ್ಲಿ ಎರಡೂ ಇರ್ಬೋದು, ಬ್ರೀಡಿಂಗು ಇರ್ಬೋದು ಫ್ಯಾಟ್ನಿಂಗು ಇರ್ಬೋದು ಅಂತೇಳಿ ಕುಬ್ಬಿಸುವಿಕೆಯು ಇರ್ಬೋದು ಅಂತೇಳಿ ಹೇಳಿದ ಹಾಗೆ. ಆವಾಗ ಈ ಬೇಗ ಬೇಗನೆ ಆಡು ಬೆಳೆದಷ್ಟು ಮತ್ತು ಬೇಗ ಮರಿ ಹಾಕಿದಷ್ಟು ನಮಗೆ ಪ್ರಯೋಜನ ಜಾಸ್ತಿ. ಆ ದೃಷ್ಟಿಯಿಂದ ಸ್ವಲ್ಪ ಸ್ವಲ್ಪ ಹಿಂಡಿಯನ್ನು ಕೊಡುವಂಥದ್ದು. ಹಿಂಡಿ ಅಂತ ಹೇಳಿದ ಕೂಡಲೇ ಶರ್ಕರ ಪಿಷ್ಟಗಳೇ ಪ್ರಧಾನವಾಗಿರತಕ್ಕಂಥ ಜಾನುವಾರುಗಳಿಗೆ ದನಗಳಿಗೆ ಕೊಡುವಂಥ ಹಿಂಡಿಯೇ ನಮಗೆ ಆಲೋಚನೆ ಬರ್ತದೆ. ಅಷ್ಟು ಶರ್ಕರ ಪಿಷ್ಟಗಳು ಆಡಿಗೆ ಬೇಕಾಗುವುದಿಲ್ಲ, ಆಡಿನ ದೇಹಕ್ಕೆ ಅಗತ್ಯ ಇಲ್ಲ. ಹೆಚ್ಚಿನ ಮಟ್ಟಿಗೆ ಪ್ರೋಟೀನ್ ಇರುವಂಥ ಆಹಾರ ಮುಖ್ಯ. ಹಾಗಾಗಿ ಮರಿಗಳಿಗೆ ಎಳ್ಳಿಂಡಿ ನೆಲಗಡಲೆ ಹಿಂಡಿ ಇಂಥದ್ದನ್ನು ಕೊಡುವುದು, ಅಥವಾ ದೊಡ್ಡ ಆಡುಗಳಿಗೆ ಆಡಿನದ್ದೇ ಪಶು ಆಹಾರ ಬರ್ತದೆ ಅದನ್ನು ಕೊಡಬಹುದು, ಅಥವಾ ಮನೆಯಲ್ಲೇ ನಾವು ಪಶು ಆಹಾರವನ್ನು ಮಿಶ್ರಣ ಮಾಡಿಕೊಳ್ಳಬಹುದು. ಮನೆಯಲ್ಲಿ ಮಾಡುದಿದ್ರೆ ಪಶು ಆಹಾರ ಮಿಶ್ರಣ ಅಂತ ಹೇಳಿದ್ರೆ ಏನನ್ನು ಸೇರಿಸಬೇಕಾಗ್ತದೆ? ನಾವು ಮನೆಯಲ್ಲಿ ಮಾಡುದಿದ್ರೆ ಈ ಯಾವುದೇ ಪಶು ಆಹಾರದಲ್ಲಿ ಶರ್ಕರ ಪಿಷ್ಟಗಳು ಜಾಸ್ತಿ ಇರುವಂತಹ ಏಕದಳ ಧಾನ್ಯದ ಒಂದು ವಿಭಾಗ, ಮತ್ತೆ ಹಿಂಡಿಯ ವಿಭಾಗ, ಮತ್ತೆ ಬೂಸ, ಮೂರನ್ನ ನಾವು ಯಾವುದೇ ಪಶು ಆಹಾರ ತಯಾರಿ ಮಾಡದಿದ್ರು ಕೂಡ ತೆಕ್ಕೊಳ್ಳುವಂಥದ್ದು. ಉದಾಹರಣೆಗೆ ಜಾನುವಾರುಗಳ ದನಗಳಿಗೆ ಆದರೆ ಸಾಮಾನ್ಯ 50% ನಾವು ಸೀರಿಯಲ್ಸನ್ನು ಏಕದಳ ಧಾನ್ಯವನ್ನು ಹಾಕ್ಲಿಕ್ಕೆ ಹೇಳ್ತೇವೆ. ಆಡಿಗಾದರೆ ಹಾಗಲ್ಲ, 30% ಏಕದಳ ಧಾನ್ಯವನ್ನು. ಏಕದಳ ಧಾನ್ಯ ಅಂತ ಹೇಳಿದರೆ ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು ಹಾಕುವುದು. 30% 3 ಕಿಲೋದಷ್ಟು ಅದನ್ನು ಹಾಕುವಂಥದ್ದು. 1.5 ಕಿಲೋದಷ್ಟು ಹಿಂಡಿಗಳನ್ನು ಹಾಕುವಂಥದ್ದು. ಹಿಂಡಿ ಅಂತ ಹೇಳಿದ್ರೆ ಎಳ್ಳಿಂಡಿ ಇರಬಹುದು, ನೆಲಗಡಲೆ ಹಿಂಡಿ ಇರಬಹುದು, ಅಥವಾ ಹುರುಳಿಯು ಕೂಡ ಹಾಕಬಹುದು, ಹುರುಳಿ ಅಥವಾ ಬೇರೆ ಯಾವ್ದಾದ್ರು ದ್ವಿದಳ ಧಾನ್ಯವನ್ನ ಹಾಕಬಹುದು. ಹಾಗೆ 30-35 ಅಂದ 65% ಇನ್ನುಳಿದ 35% ಸಾಮಾನ್ಯ 30-32% ನಾವು ಭೂಸವನ್ನು ಹಾಕಬಹುದು. ಗೋಧಿ ಭೂಸ ಇರ್ಬೋದು, ಉದ್ದಿನ ತೌಡು ಇರ್ಬೋದು, ಕಡಲೆ ಸಿಪ್ಪೆ ಇರ್ಬೋದು, ಬಟಾಣಿ ಸಿಪ್ಪೆ ಇರ್ಬೋದು, ಮತ್ತೆ ಇನ್ನುಳಿದ 3% ಅಲ್ಲಿ 2%ನಷ್ಟು ಮಿನರಲ್ ಮಿಕ್ಸರ್ ಲವಣ ಮಿಶ್ರಣ ಹಾಕಿದ್ರೆ ಒಳ್ಳೇದು, 1% ಉಪ್ಪು ಹಾಕಬಹುದು. ಲವಣ ಮಿಶ್ರಣ ಅಂತ ಹೇಳಿದ್ರೆ ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ, ಅಥವಾ ಇತರ ಔಷಧಿ ಸಿಗುವಂತಹ ಅಂಗಡಿಗಳಲ್ಲಿ, ಪಶು ಆಸ್ಪತ್ರೆಗಳಲ್ಲಿ ಸಿಕ್ಕಿದ್ರೆ ತಗೊಳ್ಬಹುದು. ಕ್ಯಾಲ್ಸಿಯಂ, ಫಾಸ್ಫರಸ್ಸು, ಕಬ್ಬಿಣದ ಅಂಶ, ತಾಮ್ರದ ಅಂಶ, ಮ್ಯಾಗ್ನೀಷಿಯಮ್ಮು, ಹೀಗೆಲ್ಲ ಬೇರೆ ಬೇರೆ ಲವಣಗಳನ್ನು ದೇಹಕ್ಕೆ ಬೇಕಾದಂತಹ ಪ್ರಮಾಣದಲ್ಲಿ ಹಾಕಿದಂತಹ ಒಂದು ಮಿಶ್ರಣ. ಅದು ನಮ್ಮ ಉಪ್ಪಲ್ಲ, ಉಪ್ಪಲ್ಲ, ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್ ಮಾತ್ರ ಇರೋದು, ಅದು ರುಚಿಗೆ ತಕ್ಕಷ್ಟು ಮಾತ್ರ ಬೇಕಾಗುವುದು. ಇದು ಲವಣ, ಬೇರೆ ಲವಣಗಳು ದೇಹದ ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗುವ ಸುಮಾರು ಲವಣಗಳಿದ್ದಾವೆ. ಅಕ್ಕಿಯ ತೌಡು ಇಂಥದ್ದನ್ನು ಬಳಸಬಹುದಾ ಇದರಲ್ಲಿ? ಅಕ್ಕಿ ತೌಡನ್ನು ಬಳಸಬಹುದು, ಭೂಸದ ಜಾಗದಲ್ಲಿ ಅಕ್ಕಿ ತೌಡನ್ನು ಬಳಸಬಹುದು. ಬಳಸಬಹುದು. ಈಗ ಇದನ್ನ ಸಾಮಾನ್ಯ ಚಿಕ್ಕ ಅಡಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ, ಎಷ್ಟು ಹೊತ್ತು ಕೊಡಬೇಕಾಗ್ತದೆ, ಮತ್ತೆ ಮೇವು ಹೇಗೆ? ಸಾಮಾನ್ಯ ಚಿಕ್ಕ ಅಡಿಗೆ ಒಂದು ಈ ಅಕ್ಕಿಯೆಲ್ಲ ಕುಡಿದಿದ್ರೆ 1 ಸ್ಪೂನಿನಷ್ಟು ಕೊಡಿ ಅಂತ ಹೇಳಿ ಹೇಳ್ತೇವೆ ನಾವು. ಅಂದ್ರೆ ಬರೀ ಅಕ್ಕಿಯನ್ನು ಕೊಡೋರು ಕೆಲವರು ಇದ್ದಾರೆ, ಬೇಯಿಸಿ ಕೊಡ್ತಾರೆ ಕೆಲವರು, ಬೇಯಿಸಿ ಕೊಡುವಂಥದ್ದು ತುಂಬಾ ಹಾಳು, ಹಸಿಯಾಗಿ ಕೊಡಬಹುದು. 1 ಸ್ಪೂನ್ನಷ್ಟು ಕೊಡಿ ಅಂತ ಹೇಳಿ. ಅದೇ ಈ ಪಶು ಆಹಾರ ಅಂತ ಹೇಳಿದ್ರೆ ಸಾಮಾನ್ಯ 50 ಗ್ರಾಮಿನಿಂದ ದೊಡ್ಡ ಆಡುಗಳಿಗೆ 150 ಗ್ರಾಮಿನಷ್ಟು ಸಾಕು, ಅಥವಾ ಒಂದು 50 ಕಿಲೋ ತೂಗುವಂತಹ ಒಂದು ಜಮನಪುರಿ ಎಲ್ಲ ಉಂಟು ಅಂತ ಹೇಳಿದ್ರೆ 1.5 ಕಿಲೋದಷ್ಟು ಕೊಟ್ಟರೆ ಸಾಕಾಗ್ತದೆ ಇಡೀ ದಿವಸಕ್ಕೆ, ಇಡೀ ದಿನಕ್ಕೆ. ಇದನ್ನು ಎಷ್ಟು ಸಲ ಕೊಡಬೇಕು, ಹೇಗೆ ಕೊಡಬೇಕು ಇದನ್ನು? ಯಾವುದೇ ಆಹಾರವನ್ನು ಒಂದೇ ಸಲ ಕೊಡುವುದಕ್ಕಿಂತ 2-3 ಸಲ ಆಗಿ ಡಿವೈಡ್ ಮಾಡಿ ಕೊಟ್ಟರೆ ಬಹಳ ಒಳ್ಳೆಯದು. ಉದಾಹರಣೆಗೆ ಜಾನುವಾರುಗಳು, ದೊಡ್ಡ ಜಾನುವಾರುಗಳಲ್ಲಿ, ಈಗ ದನಗಳಲ್ಲಿ, ಹಸುಗಳಲ್ಲಿ ಹೇಳುವುದಿದ್ರೆ ಕೊಡುವಂತಹ ಏನು ಹಿಂಡಿ ಉಂಟು, ಏನು ಹುಲ್ಲು ಉಂಟು, ಎಲ್ಲವನ್ನು ಮಿಶ್ರಣ ಮಾಡಿ ದಿನಕ್ಕೆ 11 ಸಲ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಇದು ಈ ಸಂಶೋಧನೆಗಳಿಂದ ದೃಢಪಟ್ಟಿದೆ. 11 ಸಲ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 2 ಗಂಟೆಗೊಮ್ಮೆ ಕೊಟ್ಟಾಗೆ ಆಗ್ತದೆ. ಹೌದು. ಆದರೆ ಈ ಆಡುಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಇರ್ಬೋದು, ಮೆಲುಕು ಹಾಕ್ಲಿಕ್ಕೆ ಕೂಡ ಸಾಕಷ್ಟು ನಾವು ಅದಕ್ಕೆ ಆಸ್ಪದವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಮೆಲುಕು ಹಾಕುವ ಜೀವಿಗಳಲ್ಲಿ ಅದು ಕೂಡ ಒಂದು ಈ ಜೀರ್ಣಕ್ಕೆ ಪ್ರಧಾನವಾದಂತಹ ಒಂದು ಚಟುವಟಿಕೆ ಆಗ್ತದೆ. ಮೆಲುಕು ಹಾಕುವಂಥದ್ದು ಆರೋಗ್ಯಕ್ಕೆ ಬಹಳ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಆ ದೃಷ್ಟಿಯಿಂದ ಒಟ್ಟಾರೆಯಾಗಿ 2 ಸಲ ಪಶು ಆಹಾರ ಕೊಟ್ಟರೆ ಸಾಕು, ಸಾಕಾಗ್ತದೆ. ಈಗ ದೊಡ್ಡ ಆಡುಗಳಿಗೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಮಾಡಬೇಕಾಗ್ತದ? ಈ ಆಡುಗಳೊಂದು ಸ್ವಲ್ಪ ಬಲತ್ತು, ಸ್ವಲ್ಪ ದೊಡ್ಡದಾಗಿ ಅದನ್ನ ಮಾರಾಟದ ವ್ಯವಸ್ಥೆ ಮಾಡುವ ಸಮಯದಲ್ಲಿ ಹೆಚ್ಚು ಕೊಡುವಂತದ್ದು ಈ ತರದ್ದೇನಾದ್ರೂ ಮಾಡಬೇಕಾಗ್ತದೆ ಹೇಗೆ? ಮಾರಾಟದ ಹಿಂದಿನ ದಿನ ಹೆಚ್ಚು ಕೊಡುವಂತದ್ದು ಅನ್ನೋದು ಬರೀ ದೇಹದ ತೂಕ ಒಮ್ಮೆಗೆ, ಅಂದ್ರೆ ಈಗ ಇಡಿಯಾಗಿ ದೇಹವನ್ನು ತೂಕಿ ಕೆಲವರು ತೆಕ್ಕೊಂಡು ಹೋಗುವಾಗ ಆ ಮಟ್ಟಿಗೆ ರೈತರಿಗೆ ಪ್ರಯೋಜನ ಆದೀತು ಅಷ್ಟೇ, ಹೊರತು ಈ ಇದಕ್ಕೆ ಫ್ಯಾಟನಿಂಗ್ ಪರ್ಪಸ್ಗೆ ಅಥವಾ ಮಾಂಸದ ಒಂದು ಇಳುವರಿಯ ದೃಷ್ಟಿಯಿಂದ ವಿಶೇಷ ಪ್ರಯೋಜನ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮಾಂಸ ಉತ್ಪಾದನೆ ಅಂತ ಹೇಳುವಂಥದ್ದು ಸ್ವಲ್ಪ ದೂರಗಾಮಿ ಒಂದು ವಿಷಯ. ಹೌದು ಹೌದು ಹೌದು. ಈಗ ಇದಕ್ಕೆ ಸೊಪ್ಪು ಇದನ್ನೆಲ್ಲ ಕೊಡಬೇಕು ಅಂತ ಹೇಳುವಂಥದ್ದು ಅದನ್ನ ಅಥವಾ ಮೇಯಿಸುವಂಥದ್ದು ಸಂಜೆ. ಸೊಪ್ಪಾದ್ರೆ ನಾವೇನು ದನಕ್ಕೆ ಕೊಡ್ತೇವೆ ಅದೇ ಸೊಪ್ಪನ್ನ ಕೊಡಬೇಕಾ, ಬೇರೆ ತರದ್ದ? ಇದಕ್ಕೆ ಹುಲ್ಲನ್ನು ಕೂಡ ಕೊಡಬಹುದು ದನಕ್ಕೆ ಕೊಡುವ ಹಾಗೆ. ಸೊಪ್ಪು ದ್ವಿದಳ ಧಾನ್ಯದ ಸೊಪ್ಪು ಕೊಟ್ಟಷ್ಟು ವಿಶೇಷ. ಯಾಕಂತ ಹೇಳಿದ್ರೆ ದ್ವಿದಳ ಧಾನ್ಯದಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರ್ತದೆ, ನೈಟ್ರೋಜನಸ್ ಸೋರ್ಸ್ ಆಗಿರ್ತದೆ, ನೈಟ್ರೋಜನ್ ಒದಗಿಸುವಂತಹ ಒಂದು ಮೂಲ ಆಗಿರ್ತದೆ. ಜಾನುವಾರುಗಳಿಗಾದ್ರೂ ಕೂಡ ಸೊಪ್ಪು ವಿಶೇಷ, ಆಡುಗಳಿಗಾದ್ರೂ ಕೂಡ ಸೊಪ್ಪು ಪ್ರಧಾನವಾದಂತಹ ಆಹಾರವೇ. ಹಾಗೆಂತ ಹೇಳಿ ಸೊಪ್ಪು ಎಲ್ಲ ಕಡೆ ಇರುವುದಿಲ್ಲ, ಕಾಡು ಅಥವಾ ನಿಮಗೆ ಮೇವಿನ ಮರಗಳು ಇದ್ದಲ್ಲಿ ಮಾತ್ರ ಅದರ ಲಭ್ಯತೆ ಇರ್ತದೆ. ಇಲ್ಲದ ಪಕ್ಷದಲ್ಲಿ ಏಕದಳ ಧಾನ್ಯದ ಹುಲ್ಲು ಕೂಡ ಕೊಡಬಹುದು. ಇದಕ್ಕೆ ಬರುವಂತಹ ರೋಗಗಳು ಮತ್ತೆ ಕೀಟದ ಬಾಧೆಗಳೇನಾದ್ರೂ ಇದ್ದಾವ? ಪ್ರಧಾನವಾಗಿ ಜಂತು ಹುಳದ ಔಷಧಿಯನ್ನು ಕೊಡಬೇಕು. ಬೇರೆ ಬೇರೆ ದುಂಡು ಹುಳ ಇರ್ಬೋದು, ಚಪ್ಪಟೆ ಹುಳ ಇರ್ಬೋದು, ಲಾಡಿ ಹುಳ ಇರ್ಬೋದು, ಈ ರೀತಿ ಬೇರೆ ಬೇರೆ ಹುಳದ ಉಪದ್ರ ಆಡುಗಳಿಗೆ ಕಾಣಿಸಿಕೊಳ್ತದೆ. ಮತ್ತು ಇತರ ಪ್ರಾಣಿಗಳಿಂದ, ನಮ್ಮ ದನಗಳಿಂದ ಈ ಆಡುಗಳಿಗೆ ಹುಳದ ಉಪದ್ರ ಸ್ವಲ್ಪ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಅಂತ ಹೇಳಬಹುದು ಬಿಟ್ಟು ಮೇಯಿಸುವಾಗ. ಯಾಕಂತ ಹೇಳಿದ್ರೆ ಕೆಲವು ಸಲ ಈ ನೆಲದಲ್ಲಿ ಇರುವಂತಹ ಸೊಪ್ಪು ಹುಲ್ಲನ್ನು ಮೇಯುವಾಗ ತುಂಬಾ ಕ್ಲೋಸ್ ಆಗಿ ನೆಲಕ್ಕೆ ತುಂಬಾ ಮುಟ್ಟಿ ಮುಟ್ಟಿ ಮೇಯಲಿಕ್ಕೆ ಸಾಧ್ಯತೆ ಉಂಟು. ಅಂದರೆ ಒಟ್ಟಾರೆಯಾಗಿ ಯೋಚನೆ ಮಾಡಿದರೆ ಆಡುಗಳು ನೆಲದಲ್ಲಿ ಬಿದ್ದದಕ್ಕಿಂತ ಮೇಲೆ ತಲೆ ಎತ್ತಿ ಅಥವಾ ಕಾಲ ಎತ್ತಿ ಹತ್ತಿ ಬಿಟ್ಟು ಮೇಲಿಕ್ಕೆ ತಿನ್ನಲಿಕ್ಕೆ ಹೆಚ್ಚು ಇಷ್ಟಪಡ್ತವೆ, ಅದು ಬೇರೆ ವಿಷಯ. ಆದರೆ ಕೆಲವು ಸಲ ನೆಲದಿಂದ ಮೇಯುವಾಗ ತುಂಬಾ ಕ್ಲೋಸ್ ಆಗಿ ಮೇಯುವ ಒಂದು ಸಾಧ್ಯತೆ ಇರುವ ಕಾರಣ ಜಂತು ಹುಳದ ಉಪದ್ರವದ ಸಾಧ್ಯತೆ ಜಾಸ್ತಿ. ಜಂತುಹುಳದ ಔಷಧಿಯನ್ನ ಈ ಸಣ್ಣ ಮರಿಗಳಿಗೆ ನಾವು ತಿಂಗಳು ತಿಂಗಳು ಕೊಡಬೇಕು, ಒಂದು 5-6 ತಿಂಗಳಾಗೋಲ್ಲರಿಗೆ. ನಂತರ ಎಲ್ಲ ಆಡುಗಳಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಜಂತುಹುಳದ ಔಷಧಿಯನ್ನ ಕೊಡಬೇಕು, ಹೊಟ್ಟೆ ಹುಳದ ಔಷಧಿಯನ್ನು ಕೊಡಬೇಕು. ಹೊಟ್ಟೆ ಉಳಿದ ಔಷಧಿ ಆಸ್ಪತ್ರೆಗಳಿಂದ ತಗೊಳ್ಬಹುದು ಅಥವಾ ಮೆಡಿಕಲ್ ಶಾಪ್ಗಳಿಂದ ತಗೊಳ್ಬಹುದು. ಬದಲಿಸಿ ಬದಲಿಸಿ ಕೊಟ್ಟ ಒಳ್ಳೆಯದು. ಒಂದೇ ಔಷಧಿಯನ್ನ ಕೊಡೋದಕ್ಕಿಂತ ಒಂದೆರಡು ಸಲ ಕೊಟ್ಟ ಮೇಲೆ ಇನ್ನೊಂದು ಔಷಧಿಯನ್ನ, ಅಂದ್ರೆ ಸುಮಾರು ಔಷಧಿ ಬರ್ತದೆ, ಜಂತುಹುಳದ ಔಷಧಿಯೇ ಸುಮಾರು ಬರ್ತದೆ, ಹಾಗೆ ಬದಲಿಸಿ ಕೊಡೋದು ಒಳ್ಳೆಯದು. ಮತ್ತೆ ಕಾಯಿಲೆಗಳಲ್ಲಿ ಎಂಟ್ರೋಟಾಕ್ಸಿಮಿಯಾ ಅಂತ ಹೇಳಿ ಕರುಳುಬೇನೆ ಅಂತ ಹೇಳಿ ಉಂಟು, PPR ಅಂತ ಹೇಳಿ ಉಂಟು, ಪೆಸ್ಟಿಡಿಪೆಟಿಸಿನ್ ರುಮಿನೆಂಟ್ಸ್ ಅಂತ ಹೇಳ್ತಾರೆ. ಮೊದಲು ದೊಡ್ಡ ರೋಗ ಅಂತ ಹೇಳ್ಕೊಂಡು ಒಂದು ರೋಗ ಇತ್ತು. ಈ ದೊಡ್ಡ ರೋಗ ಅಂತ ಹೇಳುವಂಥದ್ದು ಈಗ ಇಡೀ ಪ್ರಪಂಚದಲ್ಲೇ ಇರಾಡಿಕೇಟ್ ಆಗಿದೆ, ಅದನ್ನು ನಿರ್ಮೂಲನೆ ಮಾಡಲಾಗಿದೆ. ಆದರೆ ಅದಕ್ಕೆ ಹೋಲಿಸ್ಲಿಕ್ಕೆ ಸಾಧ್ಯತೆ ಇರುವಂತಹ ಇನ್ನೊಂದು ನಮೂನೆ ಬರೀ ಆಡು ಕುರಿಗಳಿಗೆ ಮಾತ್ರ ಬರುವಂತದ್ದು PPR ಅಂತ ನನಗೆ ಹೇಳಿದಾಗೆ, ಅದು ಬರುವಂತಹ ಸಾಧ್ಯತೆ ಉಂಟು ಆಡುಗಳಲ್ಲಿ. ಹೀಗೆ ಎರಡು ಪ್ರಧಾನವಾದದ್ದು, ಮತ್ತೆ ಕಾಲುಬಾಯಿ ಜ್ವರ ಕೂಡ ಒಂದು ಸಾಧ್ಯತೆ ಉಂಟು. ಈಗ ಪ್ರಧಾನವಾಗಿ PPR ಕಾಯಿಲೆಯ ವಿರುದ್ಧ ಮತ್ತು ಕರುಳುಬೇನೆ ಅಥವಾ ಎಂಟ್ರೋಟಾಕ್ಸಿಮಿಯಾ ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು. ಇದನ್ನು ಯಾವಾಗ ಹಾಕಿಸಬೇಕು? ಅಲ್ಲಿ PPR ಕಾಯಿಲೆಯ ವಿರುದ್ಧ ಒಮ್ಮೆ ಲಸಿಕೆ ಹಾಕಿದ್ರೆ 5 ವರ್ಷಕ್ಕೆ ವ್ಯಾಲಿಡಿಟಿ ಇರ್ತದೆ. ಅದೇ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು ಆಡಿಗೆ ಒಮ್ಮೆ ಹಾಕಿದ್ರೆ ಸಾಕಾಗ್ತದೆ ಅಂತೇಳಿ ಹೇಳ್ಬೋದು ಈಗಿನ ಪರಿಸ್ಥಿತಿ. ಯಾಕಂದ್ರೆ 5-6 ವರ್ಷಕ್ಕಿಂತ ಜಾಸ್ತಿ ಯಾರು ಆಡುಗಳನ್ನ ಇಟ್ಟುಕೊಳ್ಳೋರು ಕಮ್ಮಿ. ಆ ದೃಷ್ಟಿಯಿಂದ ಒನ್ಸ್ ಇನ್ ಲೈಫ್ ಟೈಮ್ ಅಂತೇಳಿ ನಾವು ಯೋಚನೆ ಮಾಡಿ ಈಗ ಕೊಡ್ತಾ ಇದ್ದೇವೆ. ಸಣ್ಣ ಮರಿಗಳಿಗೆ ಕೊಡ್ಲಿಕ್ಕಿಲ್ಲ, 6 ತಿಂಗಳಿಂದ ಮೇಲಿಂದ ಕೇಳೋದಕ್ಕೆ ಕೊಡುವಂಥದ್ದು. ಅದೇ ರೀತಿ ಎಂಟ್ರೋಟಾಕ್ಸಿಮಿಯಾ 4 ತಿಂಗಳಿಂದ ಮೇಲಿಂದ ಕೊಡುವಂಥದ್ದು. ಅದೇ ರೀತಿ ಎಂಟ್ರೋಟಾಕ್ಸಿಮಿಯಾ ಅಥವಾ ಈ ಕರುಳುಬೇನೆ ಅಂತ ಹೇಳುವಂಥದ್ದು, ಅದು ಪ್ರತಿ 6 ತಿಂಗಳಿಗೊಮ್ಮೆ ಹಾಕುವಂತಹ ಲಸಿಕೆ, ಕರುಳುಬೇನೆ ಕಾಯಿಲೆ ಬರದ ಹಾಗೆ ತಡೆಗಟ್ಟುವಂಥದ್ದು. ಇದು ಬಂದ ಮೇಲೆ ಔಷಧಿಗಳಿದ್ದಾವ ಹೇಗೆ ಈ ಎರಡು ಕಾಯಿಲೆಗೆ? ಅಲ್ಲ, PPR ಅಂತ ಹೇಳಿದ್ರೆ ಅದು ವೈರಸ್ ಇಂದ ಬರುವಂತದ್ದು. ರೋಗ ಲಕ್ಷಣಗಳ ಮೇಲೆ ಔಷಧಿ ಕೊಡ್ತೇವೆ, ಆದ್ರೆ ವೈರಸ್ ಇಂದ ಬರುವಂತಹ ಯಾವುದೇ ಕಾಯಿಲೆಗೆ ಸರಿಯಾದಂತಹ ಮದ್ದು ಔಷಧಿ ಇಲ್ಲ ಅಂತ ಹೇಳಿ ಲೆಕ್ಕ. ಹಾಗಾಗಿ ಮೊದಲೇ ಲಸಿಕೆ ಹಾಕುವಂತದ್ದು ಒಳ್ಳೇದು. ಸರಿ, ಎಂಟ್ರೋಟಾಕ್ಸಿಮಿ ಆದ್ರೆ ಬ್ಯಾಕ್ಟೀರಿಯಲ್ ಕಾಯಿಲೆ, ಆದ್ರೂ ಕೂಡ ಈ ಸಾಂಕ್ರಾಮಿಕ ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ಬರದ ಹಾಗೆ ಲಸಿಕೆ ಹಾಕಿಸಿಕೊಳ್ಳುವಂತದ್ದು ಹೆಚ್ಚು ಸೂಕ್ತ. ಈಗ ಈ ಆಡನ್ನ ಮಾರಾಟ ಮಾಡುವಂತಹ ವ್ಯವಸ್ಥೆ ಹೇಗೆ? ಮಾರಾಟ ಮಾಡಲಿಕ್ಕೆ ತುಂಬಾ ನಿರ್ದಿಷ್ಟವಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳಿ, ಈಗ ಹಾಲಿಗೆಲ್ಲ ಇರುವ ಹಾಗೆ ಹಾಲಿಗೆ ನಮಗೆ ಕೋಆಪರೇಟಿವ್ ಸೊಸೈಟಿಗಳಿದ್ದಾವೆ, ಆ ರೀತಿಯ ಒಂದು ವ್ಯವಸ್ಥೆ ಅಂತ ಹೇಳಿ ಇಲ್ಲ. ಹಾಗೆಂತೇಳಿ ಇವತ್ತಿಂದ ನಾಳೆಗೆ ಮಾರಾಟ ಆಗಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಕೆಲವು ಸಂದರ್ಭಗಳಲ್ಲಿ ಇರುವುದಿಲ್ಲ. ಕಾಯುವಂತಹ ಅವಕಾಶಗಳಿದ್ದಾಗ ಕಾಯಬಹುದು. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಬಂದಾಗ ಅಂತ ಹೇಳಿದ್ರೆ, ಪ್ರಧಾನವಾಗಿ ಮಾಂಸಾಹಾರಕ್ಕೆ ಪ್ರಾಧಾನ್ಯತೆ ಇರುವಂತಹ ಹಬ್ಬಗಳಲ್ಲಿ, ಉದಾಹರಣೆಗೆ ಹೇಳುವುದಾದ್ರೆ ಬಕ್ರೀದ್ ಇರ್ಬೋದು ಅಥವಾ ಮೊನ್ನೆ ಕಳೆದಂತಹ ಕ್ರಿಸ್ಮಸ್ ಇರ್ಬೋದು, ಹೀಗೆ ಹಬ್ಬಗಳು ಬಂದಾಗ ಅದರ ಈ ಮಾಂಸದ ಬೇಡಿಕೆ ಜಾಸ್ತಿ ಆಗ್ತದೆ. ಅಂತಹ ಸಂದರ್ಭಗಳಲ್ಲಿ ಆಡಿಗೆ ಕೂಡ ಬೇಡಿಕೆ ಜಾಸ್ತಿ ಇರ್ತದೆ, ಮಾರುಕಟ್ಟೆ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಒದಗಿ ಬರ್ತದೆ. ಸರಿ, ಎಷ್ಟು ವರ್ಷ ಕಾಯಬೇಕಾಗ್ತದೆ ಒಂದು ಆಡನ್ನು ಮಾರಲಿ? ವರ್ಷಗಟ್ಟಲೆ ಕಾಯಬೇಕಾದ ಅವಶ್ಯಕತೆ ಇಲ್ಲ, ಒಂದೇ ವರ್ಷದಲ್ಲಿ ಅದರ ಮಾರಲಿಕ್ಕೆ ಆಗ್ತದೆ. ಅಥವಾ ಕೆಲವು ಸಲ ಈ ಆಡು ಸಾಕುವುದರಲ್ಲಿ ಎರಡು ವಿಧದಲ್ಲಿ ಸಾಕ್ಲಿಕ್ಕೆ ಆಗ್ತದೆ. ಒಂದು ತಳಿ ಸಂವರ್ಧನೆ ದೃಷ್ಟಿಯಿಂದ, ತಳಿ ಸಂವರ್ಧನೆ ಅಂತ ಹೇಳೋದಕ್ಕಿಂತ ಬ್ರೀಡಿಂಗ್ ಅಂತ ಹೇಳುವುದು, ಮರಿ ಮಾಡಿ ಮರಿಗಳನ್ನ ಸ್ವಲ್ಪ ದೊಡ್ಡ ಮಾಡಿ ಮಾರಾಟ ಮಾಡುವಂಥದ್ದು ಒಂದು ವಿಧಾನದಲ್ಲಿ ಸಾಕ್ಲಿಕ್ಕೆ ಆಗ್ತದೆ. ಅಥವಾ ಮರಿಗಳನ್ನು ಅಥವಾ ಒಂದು ಅಂದಾಜಿನ ಮೊಲೆಮರ್ತ ಮರಿಗಳನ್ನು ತಂದು ಕೊಬ್ಬಿಸಿ ಬಿಟ್ಟು ಒಂದು ವರ್ಷ ಆದಾಗ ಮಾರುವಂಥದ್ದು, ಹಾಗೆ ಮಾಡಲಿಕ್ಕೆ ಆಗ್ತದೆ. ಸರಿ, ಇದು ಒಂದು ಲಾಭದಾಯಕ ಉದ್ಯಮವ ಹೇಗೆ? ಖಂಡಿತ ಹೌದು, ಖಂಡಿತ ಹೌದು. ಇದು ಈಗ ಕೃಷಿಯೊಟ್ಟಿಗೆ ಕೃಷಿಯೊಂದಿಗೆ ಸಾಗುವಂತಹ ಒಂದು ಚಟುವಟಿಕೆ. ಹಾಗೆಂತೇಳಿ ತುಂಬಾ ಒಂದು ಮಾನವ ಶ್ರಮ ಅಥವಾ ಲೇಬರ್ ದೈಹಿಕ ಶ್ರಮ ತುಂಬಾ ಅದಕ್ಕೆ ಬೇಕಾಗುವುದಿಲ್ಲ. ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿ ಹೇಳಬಹುದು. ಹಾಗೆ ಮಾಡಿಕೊಂಡು ಒಂದು ಪಿಗ್ಮಿ ಅಕೌಂಟ್ ಇದ್ದ ಹಾಗೆ ಅಂತ ಹೇಳ್ಬೋದು. ಹೆಚ್ಚು ಕಮ್ಮಿ ಸಂಚಯ ನಿಧಿ, ಈಗ ದಿನ ದಿನ ನಾವು ನಮ್ಮ ಒಂದಷ್ಟು ಸಮಯವನ್ನು ಅದಕ್ಕೆ ಕೊಡುವಂತದ್ದು, ಮತ್ತೆ ವರ್ಷಕ್ಕೊಮ್ಮೆ ಎನ್ಕ್ಯಾಶ್ ಮಾಡುವಂತದ್ದು, ಈ ತರ ಮಾಡ್ಲಿಕ್ಕೆ ಒಂದು ಅವಕಾಶ ಇರುವಂತಹ ಒಂದು ತುಂಬಾ ಉತ್ತಮವಾದಂತಹ ಒಂದು ಚಟುವಟಿಕೆ. ಈಗ ಚಿಕ್ಕ ಮಟ್ಟಿನಲ್ಲಿ ಮತ್ತು ದೊಡ್ಡ ಮಟ್ಟಿನಲ್ಲಿ ಆಡು ಸಾಕುವುದಿದ್ರೆ ಏನಾದ್ರೂ ವ್ಯತ್ಯಾಸಗಳಿದ್ದಾವ ಹೇಗೆ? ಹಾ, ಎರಡೂ ದೃಷ್ಟಿಯಿಂದ ಮಾಡಬಹುದು. ಈಗ ಒಂದನೇದಾಗಿ ಸಣ್ಣ ಮಟ್ಟಿಗೆ ಮಾಡುವುದಿದ್ರೆ ಒಬ್ಬನಿಂದಲೇ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಎರಡನೇದಾಗಿ ಹೆಚ್ಚು ಒಳಸುರಿಗಳು ಕಡಿಮೆ ಸಾಕು, ಅಥವಾ ಈ ಅಸಲು ಅಂತ ಹೇಳಿ ಹೇಳ್ಬೋದು, ಅಥವಾ ಎಲ್ಲವೂ ಕೂಡ ಈಗ ಜಾಗವು ಕಡಿಮೆ ಸಾಕಾಗ್ತದೆ. ಅದೇ ಮನೆಯಲ್ಲಿ ಫೀಡ್ ಇರ್ಬೋದು, ಹುಲ್ಲು ಇರ್ಬೋದು, ಸೊಪ್ಪು ಇರ್ಬೋದು, ಅದರ ರಿಕ್ವೈರ್ಮೆಂಟ್ ಕಡಿಮೆ ಇರ್ತದೆ. ಅದೇ ರೀತಿ ದೊಡ್ಡ ನಮೂನೆಯಲ್ಲಿ ಮಾಡುವುದಿದ್ರೆ ಇನ್ವೆಸ್ಟ್ಮೆಂಟು ಅಂತ ಹೇಳಿದ್ರೆ ಈಗ ಹಣವು ಜಾಸ್ತಿ ಅಸಲು ಹಾಕಬೇಕಾದಿತ್ತು. ಹಾಗೆಂತೇಳಿ ಒಂದು 100 ಆಡಿತ್ತು ಅಂತ ಹೇಳಿ ಆದ್ರೆ ಅದು ಮೇಯಿಸ್ಲಿಕ್ಕೆ ಒಬ್ಬ ವ್ಯಕ್ತಿಯಿಂದ ಆಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ. ಒಂದು 2-3 ಜನ ಒಂದೊಂದು ಸೈಡಿಂದ ಮೇಯಿಸುವಂತದ್ದು, ಅಥವಾ ನಿಮಗೆ ಹುಲ್ಲು ಸೊಪ್ಪು ಕೊಡುವುದು ಅಂತ ಹೇಳಿ ಆದ್ರೂ ಕೂಡ ಈ 10 ಆಡಿಗೆ ಹೋಲಿಸಿದ್ರೆ ಅದರ 10 ಪಾಲು ಹುಲ್ಲು ಸೊಪ್ಪಿನ ಅವಶ್ಯಕತೆ ಇರ್ತದೆ. ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ ಇರ್ತದೆ. ಕೇಂದ್ರ ಸರ್ಕಾರದಿಂದ ಒಂದು ಈ 100 ಅಥವಾ ಹೆಚ್ಚು ಆಡು ಸಾಕುವವರಿಗೆ ಉತ್ತೇಜನ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಸ್ಕೀಮ್ ಉಂಟು, NLM ಅಂತ ಹೇಳ್ಕೊಂಡು. ಇದರಲ್ಲಿ ಸಹಾಯಧನ ತಗೊಳ್ಳುವಂತಹ ಒಂದು ಅವಕಾಶ ಉಂಟು. ಒಟ್ಟಾರೆ ಹೇಳುದಿದ್ರೆ ಈ ಆಡು ಸಾಕಣೆ ಅನ್ನುವಂಥದ್ದು ನಮ್ಮ ಬೇರೆ ಕೃಷಿಯ ಚಟುವಟಿಕೆಯ ಜೊತೆಗೆ ಮಾಡುವುದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಬಹುದು? ಅದೇ, ಈಗ ಕೃಷಿಯ ಒಟ್ಟಿಗೆ ಮಾಡುವಂತದ್ದೇ ಒಂದು ವಿಷಯ ಇರುವಂತದ್ದು. ಒಂದು ಪಾರ್ಟ್ ಟೈಮ್ ಜಾಬಿನ ಹಾಗೆ ಮಾಡುವುದು, ಅದರಲ್ಲಿ ಒಂದು ಪ್ರಧಾನವಾದಂತಹ ಮಾಂಸದ ಉತ್ಪನ್ನ ಅನ್ನುವುದನ್ನು ಒಂದು ಹೊರತುಪಡಿಸಿ ಉಪ ಉತ್ಪನ್ನ ಗೊಬ್ಬರ ಅಥವಾ ಈ ಆಡಿನ ಈ ಮೂತ್ರ ಏನುಂಟು ಅದು ಕೂಡ ತುಂಬಾ ಒಳ್ಳೆಯ ಗೊಬ್ಬರದ ಒಂದು ಅಂಶ, ಇದು ಸಿಗ್ತದೆ ರೈತರಿಗೆ. ಇನ್ನು ಹೇಳುವುದಿದ್ರೆ ಈ ರೈತಾಪಿ ವರ್ಗದ ಜನರಿಗೆ ದಿನದ 1 ಗಂಟೆ 2 ಗಂಟೆಯನ್ನು ವಿನಿಯೋಗಿಸಿ ಒಂದು ಸಂಚಿತವಂತಹ ಮೊತ್ತವನ್ನು ಪಡೀಲಿಕ್ಕೆ ಒಂದು ಅವಕಾಶವನ್ನು ಕೊಡುವಂತಹ ತುಂಬಾ ಉತ್ತಮವಾದಂತಹ ಸರಳವಾದಂತಹ ಒಂದು ಚಟುವಟಿಕೆ. ಒಳ್ಳೆಯದು ಡಾಕ್ಟರ್ BK ಸೂರ್ಯನಾರಾಯಣ ಅವರೇ. ಮುಖ್ಯವಾಗಿ ಈ ಆಡಿನ ಸಾಕಣೆ, ಬೇರೆ ಬೇರೆ ತಳಿಗಳು ಜೊತೆಗೆ ಆಡಿನ ಸಾಕಣೆ ಎಷ್ಟರ ಮಟ್ಟಿಗೆ ರೈತರಿಗೆ ಸಹಾಯ ಆಗಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಡು ಸಾಕಣೆ ಕುರಿತು ಪಶುವೈದ್ಯಾಧಿಕಾರಿಗಳಾದ ಡಾ BK ಸೂರ್ಯನಾರಾಯಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. BPL ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, APL ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1-4555 ಅಥವಾ 1-800-4250-833 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜನಪದ ಸಂಗೀತ ಕಾರ್ಯಕ್ರಮ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. छोटी छोटी बातें है ये बड़े काम की बातें है, आओ सीखे सब मिलकर ईंधन कैसे बचाते हैं। जब बर्तन पर हो ढक्कन तो कम लगता है ईंधन, आंच धीमी रखोगे तो बचत की होगी खन खन। बर्तन ज्यादा ना हो मोटे, ना हो ज्यादा पतले, इससे खाना जल्दी बने, गैस भी लंबा चले। जब खाना पक रहा हो तब लेते रहो तो हो, जो पक जाए तो याद से बंद कर दो गैस स्टोव। छोटी छोटी कुक स्मार्टली, हेल्प कंजर्व एनर्जी। इश्यूड इन पब्लिक इंटरेस्ट बाय ऑयल एंड गैस कंपनीज इन पब्लिक सेक्टर। ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಗಂಗಾ ಗಣಪತಿ ಹೆಗಡೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಗಣನಾಥಗೊಂದಿಸಿ ಶಾರದೆ ಸ್ತುತಿಸುತ್ತ ಮಂಗಳದ ಕಾರ್ಯ ತೊಡಗಲು, ಮಂಗಳದ ಕಾರ್ಯ ತೊಡಗಲು ಶ್ರೀಹರಿಯ ನೆನೆಯೊತ್ತಲಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ಕರಿಮೋಕ ಗಣಪನ ಮನದಲ್ಲಿ ಸ್ಮರಿಸುತ್ತ ಕಡಲೆ ಲಡ್ಡಿಗೆಯ ಸವಿದುಂಬ, ಕಡಲೆ ಲಡ್ಡಿಗೆಯ ಸವಿದುಂಬ ದೇವಾನ ಪ್ರಾರ್ಥಿಸುತ್ತಲಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲ್ಯೆ ಕತ್ತಾಲೆ ಹರಿಯುತ್ತ ಸುತ್ತ ಬೆಳಗಾಗುತ್ತ ಹೊನ್ನರತವೇರಿ ಬರುತ್ತಿದ್ದ, ಹೊನ್ನರತವೇರಿ ಬರುತ್ತಿದ್ದ ಭಾಸ್ಕರನ ಪಾಡುತ್ತಲಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ತಾರಕ್ಕಿ ಅಡಗಿದ ತಾವರೆ ಅರಳಿದ ಭೂಮಂಡಲದಲ್ಲೆಲ್ಲ ಬೆಳಕಾದ, ಭೂಮಂಡಲದಲ್ಲೆಲ್ಲ ಬೆಳಕಾದ ದೇವಾನ ಪಾಡುತ್ತಲಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ಚಿತ್ರಗಾರರ ಕರೆಸಿ ಚಿತ್ರವಾ ಬಿಡಿಸುತ್ತ ಮಕರ ತೋರಣವಾ ರಚಿಸಿಯೇ, ಮಕರ ತೋರಣವಾ ರಚಿಸಿ ಶೃಂಗಾರ ಮಾಡಿ ಮಿತ್ರೇಯರ ಕೀ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ವರಳಿನ ಬುಡದಲ್ಲಿ ಸೇಡಿ ರಂಗವಲ್ಲಿ ಮೊತ್ತು ಕಟ್ಟಿರುವ ವನಕೆಯ, ಮೊತ್ತು ಕಟ್ಟಿರುವ ವನಕೆ ಶೃಂಗರಿಸಿಯೇ ನಾರಿಯರ ಕೀ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ವಾಚಕರ ಕರೆಸಿದ ಲೇಖನವ ಬರೆಸಿದ ಬಂಧು ಬಾಂಧವರು ಬರಲೆಂದು, ಬಂಧು ಬಾಂಧವರು ಬರಲೆಂದು ಓಲೆಯ ಕಳುಹಿದ ಮಗನ ಮದುವೆಗೆ. ಸುವಿ ಸುವಿ ಸುವಾಲ್ಯ ಜೀರಿಗೆ ಸಾಲಿನ ಅಕ್ಕಿ ಹೇರನೆ ತರಿಸಿ ಅಕ್ಕ ತಂಗಿಯರ ಒಡಗೂಡಿ, ಅಕ್ಕ ತಂಗಿಯರ ಒಡಗೂಡಿ ನಾವಿಂದು ಅಕ್ಕಿ ತೊಳಿಸುವೆವು ಮದುವೆಗೆ. ಸುವಿ ಸುವಿ ಸುವಾಲ್ಯ ಅರಿಶಿಣ ಕುಂಕುಮ ವರಳಿಗೆ ಪೂಜೆಯು ತಾಂಬೂಲ ವೀಳ್ಯ ನೈವೇದ್ಯ, ತಾಂಬೂಲ ವೀಳ್ಯ ನೈವೇದ್ಯ ಕಿಡುತ್ತಲಿ ಅಕ್ಕಿ ತೊಳಿಸಿದರೆ ಮುದದಿಂದ. ಸುವಿ ಸುವಿ ಸುವಾಲ್ಯ ಸಾಧು ಸಜ್ಜನರಿಗೆ ಭೋಜನಕನುವಾದ ಮಣ್ಣು ಭೂಮಿಯಲಿ ಬೆಳೆದಿದ್ದ ಮಣ್ಣು ಭೂಮಿಯಲಿ ಬೆಳೆದಿದ್ದ ಲಕ್ಷ್ಮಿಯ ಪಾಡುತ್ತಲಕ್ಕಿ ತೊಳಿಸುವ ಸುವಿ ಸುವಿ ಸುವಾಲ್ಯ ಶ್ರೀ ಗಣನಾಥನ ಭಜಿಸುತ್ತ ಮನದೊಳು ಶ್ರೀ ಗಣನಾಥನ ಭಜಿಸುತ್ತ ಮನದೊಳು ಪರಮ ಭಕ್ತಿಯಾಳು ಶ್ರೀ ಶಾರದೆಗೆರಗಿ ನಿರುತಾದಿ ಗುರುವಿಗೆ ವಂದನೆ ಮಾಡುವೆ ಉರತರವಾಗಿ ಹ ಮಂಗಳ ಪದ ನಮಹರುಷದೊಳೀಗ ವೀರಚೀಪೆ ರಾಮ ಸೀತೆಯರಂತೆ ಸೊಬಗ ಪೊಲೋ ತಲಿ